ಅನೇಜದೇಕಂ ಮನಸೋ ಜವೀಯಃ ನೈನದ್ದೇವಾ ಆಪ್ನುವನ್ ಪೂರ್ವಮಶ್ಯತ್. ಭಾವತ್ವಜ್ಞಾನತ್ಯೇತಿ ತಿಷ್ಠತ್. ತಸ್ಮಿನ್ನಪೋ ಮಾತರಿ ಸ್ವಾ ದದಾತಿ. ನಿರುಪಾಧಿಕ ಆತ್ಮ, ಸೋಪಾಧಿಕ ಆತ್ಮ. ಸೋಪಾಧಿಕ ಆತ್ಮ ದೃಷ್ಟಿಯಿಂದ ಆತ್ಮನು ನಡೆದಾಡ್ತಾನೆ, ಹೋಗ್ತಾನೆ, ಬರ್ತಾನೆ, ಕೂಡ್ತಾನೆ, ಹೇಳ್ತಾನೆ. ನಿರುಪಾಧಿಕ ದೃಷ್ಟಿಯಿಂದ ಆತ್ಮ ನೈಜತ. ದೇವತೆಗಳು ಬಹುಶಃ ಇಂತಹ ಆತ್ಮನ್ನ ದೇವತೆಗಳು ಪಡಿಬಹುದು ಏನು? ನ ದೇವಾಹ ಆತ್ಮವನ್ನು ದೇವತೆಗಳು ಕೂಡ ಈ ಆತ್ಮವನ್ನ ಹೊಂದಲು ಸಾಧ್ಯವಿಲ್ಲ. ಏಕೆಂದರೆ ದೇವತೆಗಳು ಈ ಆತ್ಮನನ್ನು ಹೊಂದಬೇಕು ಅನ್ನೋಷ್ಟರೊಳಗಾಗಿ ತಮ್ಮ ತಮ್ಮ ಶಕ್ತಿಯನ್ನು ಅವರು ಕಳ್ಕೊಂಡಿರ್ತಾರೆ. ಪೂರ್ವಂ ಅರ್ಷತ, ಮೊಟ್ಟ ಮೊದಲಿಗೆ ಅವರಿಗಿಂತ ಮುಂಚೆನೆ ಆತ್ಮ ಆಗಿರ್ತಾರೆ. ಹೀಗಾಗಿ ದೇವತೆಗಳಿಂದಲೂ ಪಡೆಯಲು ಸಾಧ್ಯವಿಲ್ಲ. ಅದರ ವ್ಯಾಖ್ಯಾನವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾಷ್ಯದಲ್ಲಿ ನೈನ ದೇವಾಹ ದ್ಯೋತನಾ ದೇವಾಹ ಚಕ್ಷುರಾದೀನಿ ಇಂದ್ರಿಯಾಣಿ ಏತತ್ ಪ್ರಕೃತಂ ಆತ್ಮತತ್ವಂ ನ ಆಪ್ನುವನ್ ನ ಪ್ರಾಪ್ತವಂತಃ. ದೇವಾಹ ಅಂದ್ರೆ ಯಾರು? ದ್ಯೋತನಾತ್ ದೇವಾಹ. ಇವು ಆ ಶಬ್ದದ ಡೆಫಿನೇಷನ್. ಸಂಸ್ಕೃತದ ಎಟಿಮಿಲಾಜಿಕಲ್ ಮೀನಿಂಗ್ ಅಂತ ಕರೀತಾರೆ. ETIMI ಎಟಿಮಿಲಾಜಿಕಲ್ ಏನಾಗ್ತದೆ ಇಲ್ಲಿ? ಬೆಳಗುವ ಶಕ್ತಿಯನ್ನ ಯಾವು ಹೊಂದಿವೆಯೋ ಅವುಗಳಿಗೆ ದೇವತೆಗಳು. ದ್ಯೋತನಾತ್ ದೇವಾಹ ಬೆಳಗುತ್ತವೆ, ಆದ್ರಿಂದ ಇವಕ್ಕ ದೇವತೆಗಳು ಅಂತ ಕರೀತಾರೆ. ಏನನ್ನ ಬೆಳಗುತ್ತವೆ? ಆತ್ಮನ್ನ ಬೆಳಗುತ್ತವೆ ಅಂತ ಅನ್ಬಾರ್ದು ನೀವೀಗ. ಅದಕ್ಕೆ ಮುಂದೆ ಡೆಫಿನೇಷನ್, ಚಕ್ಷುರಾದೀನಿ ಇಂದ್ರಿಯಾಣಿ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚೆ ಇಂದ್ರಿಯಗಳು ಅಂತ ಏನಿವೆಯೋ ಈ ಇಂದ್ರಿಯಗಳನ್ನ ಬೆಳಗುವ ಶಕ್ತಿಯನ್ನ ಹೊಂದಿದ್ದರಿಂದಾಗಿ ಇವು ಆ ಇಂದ್ರಿಯಗಳಿಗೆ ದೇವತೆಗಳು ಅಷ್ಟೇ. ಆ ಇಂದ್ರಿಯಗಳಿಗೆ ಆ ದೇವತೆಗಳು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಾರೆ. ಆ ಡಿಪಾರ್ಟ್ಮೆಂಟ್ಗೆ ಅವ್ರ ಹೆಡ್ ಅಷ್ಟೇ. ಮನೆಗೆ ಬಂದ್ಮೇಲೆ ಟೇಲೆ, ಅವ್ರೇನು ಹೆಡ್ ಆಗೋದಿಲ್ಲ. ಅವನು ಎಂತ ಹೆಡ್ ಕಾನ್ಸ್ಟೇಬಲ್ ಆಗಿದ್ದು ಚಿಂತಿಲ್ಲ, ಮನೆಗೆ ಬಂದ್ಮೇಲೆ ಸಿಪಾಯಿ, ಅಮ್ಮವ್ರ ಸಿಪಾಯಿ. ಅದಕ್ಕೆ ಚಕ್ಷುರಾದೀನಿ ಇಂದ್ರಿಯಾಣಿ ಏತತ್ ಪ್ರಕೃತಂ ಆತ್ಮತತ್ವ ನ ಆತ್ಮವನ್. ಅಂದ್ರೆ ಈಗ ನಾವು ದೇವತೆಗಳು ಅಂತ ಹೇಳಿದ್ರು ಕೂಡ ಇಂದ್ರಿಯಗಳನ್ನ ಲೆಕ್ಕದಲ್ಲಿ ತಗೊಂಡ್ರೆ ಇಂದ್ರಿಯಗಳಿಂದ ಆತ್ಮನನ್ನ ತಿಳಿಯೋ ಸಾಧ್ಯತೆ ಇಲ್ಲ. ಹಾಗೆಯೇ ಬೈ ಅಂಡ್ ಲಾರ್ಜ್ ಸ್ಕೇಲ್ ಒಳಗೆ ದೇವತೆಗಳಿಂದಲೂ ಆತ್ಮನ ತಿಳಿಯಲಾಗುತ್ತದೆ. ಅದೇ ಲಾಜಿಕ್ ಅನ್ನು ಎನ್ಲಾರ್ಜ್ ಮಾಡ್ಬಿಡ್ರಿ. ಇಂದ್ರಿಯಗಳಿಂದ ಆತ್ಮನನ್ನ ನ ಆತ್ಮವನ್ನ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಇವರೆಲ್ಲ ಯಾರು? ಇಂದ್ರಿಯ ದೇವತೆಗಳು. ಇವರಿಗೂ ಕೂಡ ಆತ್ಮನನ್ನ ಹೊಂದುವ ಶಕ್ತಿ ಇಲ್ಲ. ನ ಆತ್ಮವನ್ ಅಂದ್ರೇನು? ನ ಪ್ರಾಪ್ತವಂತಹ ತೇಭ್ಯ ಮನಃ ಜವೀಯ ಮನೋವ್ಯಾಪಾರ ವ್ಯವಹಿತತ್ವಾದ ಆಭಾಸ ಮಾತ್ರಮಪಿ ಆತ್ಮನಃ ನೈವ ದೇವಾನಾಂ ವಿಷಯೀ ಭವತಿ. ಇಂತಹ ಈ ಇಂದ್ರಿಯಗಳಿಗಿಂತ ಜವೀಯ ವೇಗವಾದದ್ದು ಮನಸ್ಸು. ಇಂತಹ ಈ ಇಂದ್ರಿಯಗಳಿಗಿಂತ ವೇಗವಾದದ್ದು ಮನಸ್ಸು. ಅದ್ರಿಂದ ಏನಾಯ್ತು? ಮನಸ್ಸಿನ ಲಕ್ಷಣಗಳೇನು? ವೇಗವಾದದ್ದು ಮನಸ್ಸು. ಮನಸ್ಸಿನ ಲಕ್ಷಣಗಳೇನು? ಮನೋವ್ಯಾಪಾರ ವ್ಯವಹಿತತ್ವ. ಮನಸ್ಸಿನ ಲಕ್ಷಣ ಏನು? ಮಾನಸಿಕ ವ್ಯಾಪಾರ. ಇದು ಮನಸ್ಸಿನ ಲಕ್ಷಣ. ಮಾನಸಿಕ ವ್ಯಾಪಾರ ಅಂದ್ರೇನು? ವೃತ್ತಿಗಳ ಪ್ರವಾಹ. ಪ್ಲೀಸ್, ಮನೋವ್ಯವಹಾರ ಅಂದ್ರೆ ಏನು? ಮನೋವ್ಯಾಪಾರ ಅಂದ್ರೆ ಮಾನಸಿಕ ವ್ಯವಹಾರ. ಮಾನಸಿಕ ಮನಸ್ಸಿನಲ್ಲಿ ಏನ್ ವ್ಯವಹಾರ ಆಗ್ತದೆ? ನೀವು ವ್ಯವಹಾರಿಕವಾಗಿ ಕೊಟ್ಟೆ ತಗೊಂಡೆ ಅನ್ನುವ ಶಬ್ದಗಳನ್ನ ಪ್ರಯೋಗಿಸ್ತೀರಾ? ಆದ್ರೆ ವಾಸ್ತವಿಕವಾಗಿ ಮನಸ್ಸಿನಲ್ಲಿ ಕೊಡೋದು ಗೊತ್ತಿಲ್ಲ, ತಗೊಳ್ಳೋದು ಗೊತ್ತಿಲ್ಲ. ಮನಸ್ಸಿನಲ್ಲಿ ಬರೀ ವೃತ್ತಿಗಳು ಮೂಡ್ತಾವಷ್ಟೇ. ಹೇಗೆ ಈ ಸ್ಕ್ರೀನಿಗೆ ಪರ್ವತನೂ ಗೊತ್ತಿಲ್ಲ, ನದಿನೂ ಗೊತ್ತಿಲ್ಲ. ಈ ಸ್ಕ್ರೀನಿಗೆ ಪರ್ವತನೂ ಗೊತ್ತಿಲ್ಲ, ನದಿನೂ ಗೊತ್ತಿಲ್ಲ. ಮತ್ತೇನು? ಅಲ್ಲಿ ಮೂಡ್ತಾವಷ್ಟೇ. ಹಾ, ಅಲ್ಲಿ ಮೂಡ್ತಾವೆ ಚಿತ್ರಗಳು, ಮೂಡ್ತಾವೆ. ಹಾಗೆ ಇಲ್ಲಿ ಕೂಡ ವೃತ್ತಿಗಳು ಮೂಡ್ತಾವೆ. ಆ ಹಾಗೆ ಒಡಮೂಡಿದ ವೃತ್ತಿಗಳನ್ನ ಪೂರ್ವ ಅನುಭವಗಳ ಹಿನ್ನೆಲೆಯಲ್ಲಿ ಬುದ್ಧಿ ನಿಶ್ಚಯಿಸುತ್ತದೆ. ಅಂತಃಕರಣದಲ್ಲಿ ವೃತ್ತಿಗಳು ಮೂಡ್ತವೆ. ಮೂಡಿದ ನಂತರ ಪೂರ್ವಭಾವಿ ಅನುಭವಗಳ ಹಿನ್ನೆಲೆಯಲ್ಲಿ ಬುದ್ಧಿ ನಿಶ್ಚಯಿಸುತ್ತದೆ. ಅಹಂಕಾರವು ಸೇರಿಕೊಂಡು ಸಂಕಲ್ಪಿಸುತ್ತದೆ. ಸಂಕಲ್ಪಿಸಿದಾಗ ಅದಕ್ಕೆ ಮನೋವ್ಯಾಪಾರ. ಸಂಕಲ್ಪನ ಇಲ್ಲ ಅಂದ್ರೆ ಮೂಡ್ತದ, ಇರ್ತದ, ಗುರುತಿಸ್ತದ, ಮಾಸಿ ಹೋಗ್ತದೆ, ಫೇಲ್ ಆಗ್ಬಿಡ್ತದೆ. ಯಾವಾಗ ಅಹಂಕಾರವು ನಿಶ್ಚಯಿಸಿದ ವೃತ್ತಿಯಲ್ಲಿ ಅಹಂಕಾರವು ತನ್ನ ತಾನು ಜೋಡಿಸಿಕೊಟ್ಟದ್ದು, ಆ ಜೋಡಿಸಿದ ತಕ್ಷಣನೇ ಏನಾಗ್ಬಿಡ್ತದೆ? ಅದು ಸಂಕಲ್ಪ. ಸಂಕಲ್ಪ ಆಯ್ತು, ವ್ಯಾಪಾರ ಸ್ಟಾರ್ಟ್. ವ್ಯಾಪಾರದಲ್ಲಿ ಸಂಕಲ್ಪ ಸಹಿತವಾಗಿರ್ತದೆ. ಸಂಕಲ್ಪ ಆಗುವಾಗ ಅಲ್ಲಿ ವೃತ್ತಿ ನಿಶ್ಚಯವಾಗಿರ್ತದೆ. ವೃತ್ತಿ ನಿಶ್ಚಯವಾಗಿರ್ಬೇಕಾದ್ರೆ ಮತ್ತೆ ಮೊದಲು ವೃತ್ತಿ ಮೂಡಿರಬೇಕಾಗ್ತದೆ. ಮೂಡಿದ ಹಂತವನ್ನ ಮನಸ್ಸು ಅಂತ ಕರಿತೀವಿ, ನಿಶ್ಚಯಿಸಿದ ಹಂತವನ್ನ ಬುದ್ಧಿ ಅಂತ ಕರಿತೀವಿ, ಅಸೋಸಿಯೇಟ್ ಆದಂತಹ ಆ ಕ್ಷಮದೊಳಗೆ ಅಹಂಕಾರ ಅಂತ ಕರಿತೀವಿ. ಆ ನಂತರ ಸಂಕಲ್ಪ. ಸಂಕಲ್ಪ ಬರೀ ಪಾಸಿಟಿವ್ ಇರ್ತಂತ ತಿಳ್ಕೋಬೇಡಿ. ಈವನ್ ನಾನ್ ಸಂಕಲ್ಪ ಇದು ಅಲ್ಸುತ್ತೆ, ಅದನ್ನ ವಿಕಲ್ಪ ಅಂತ. ಸಂಕಲ್ಪ ವಿಕಲ್ಪ ಎರಡೂ ಕೂಡ ಸಂಸಾರದ ಲಕ್ಷಣಗಳು. ಚೆಂದಾಗಿ ನೋಟ್ ಮಾಡ್ಕೊಡ್ರಿ. ನನ್ನ ಹೌದು, ಬೆಳಗ್ಗೆ ನೋಟ್ಸ್ ನಲ್ಲಿ ನೋಡ್ತೇನೆ, ನೆನಪಿಟ್ಟು. ಮನೋವ್ಯಾಪಾರ ವಿವಹಿತತ್ವಾದ ಮತ್ತೇ ನೀವು ಆಭಾಸ ಮಾತ್ರಮಪಿ. ಇವು ಆಭಾಸ ಮಾತ್ರ. ಏನು ಆಭಾಸ ಮಾತ್ರ ಅಂದ್ರೆ ಬರೀ ತೋರುತ್ತವಷ್ಟೇ, 91% ರಿಯಾಲಿಟಿ ಇದ್ರೊಳಗೆ. ಈ ವೃತ್ತಿಗಳೇ ಆಗಲಿ, ನಿಶ್ಚಯದಲ್ಲೇ ಆಗಲಿ, ಸಂಕಲ್ಪದಲ್ಲೇ ಆಗಲಿ, ಈ ಅಭಿಮಾನದಿಂದೇ ಆಗಲಿ, 1 ಕ್ಷಣವೂ ಕೂಡ, 1 ಅಂಶವೂ ಕೂಡ ಇದ್ರೊಳಗೆ ಸತ್ಯತ ಇಲ್ಲ. ಬರೀ ಆಭಾಸ ಭಾಸವಾಗ್ತದೆ. ಮೊದಲು ಏನು, ಮೊದಲನೇ ವೃತ್ತಿ ನಾ ಹೇಳಿದ್ರೆ ಮೊದಲನೇ ಸ್ಟೇಜ್ ಅಂತ ಹೇಳಿದೆ, ಅದು ಮೂಡ್ತದೆ, ಅದೇ ಆಭಾಸ. ಮೂಡೇ ಇಲ್ಲ, ಅರ್ಥ ಆಗ್ತದೆ ನಿಮಗೆ? ಅದು ಮೂಡೇ ಬಿಟ್ಟಿತ್ತು ಅಂತಂದ್ರೆ ಅದ್ರ ನೆಕ್ಸ್ಟ್ ಇನ್ನೊಂದೇನ್ ಮೂಡ್ತದೋ ಅದು ಅದು ಮಿಕ್ಸ್ ಆಗಿ ಕಾಣಿಸ್ಬೇಕು. ಅದ್ರ ನೆಕ್ಸ್ಟ್ ಏನ್ ಮೂಡ್ತದೋ ಅದು ಎಲ್ಲ ಮುಂಚೆ ಮಿಕ್ಸ್. ಅದು ಇವತ್ತಿಗೆ ಏನಾಗಿರ್ತದೆ, ಇಲ್ಲಿ ಪೂರ ಚುಚು ತಿಪ್ಪೆ, ಹಾಗೇನಿಲ್ಲ. ಆನೆ ನೋಡಿದಾಗ ಕ್ಲೀನ್ ಆನೆ, ಯಾಕೆ ಅದೊಂದೇ. ನಾಯಿ ನೋಡಿದಾಗ ಆನೆ ಇಲ್ಲೇ ಇಲ್ಲ ಅಲ್ಲಿ. ಇದರ್ಥೇನು? ಯಾವೂ ಇಲ್ಲ ಅಂತಾನೆ ಅರ್ಥ. ಆದ್ರೂ ಅವುಗಳನ್ನು ಇವೆ ಅಂತ ತಗೋತೀವಿ. ಆ ಇವೆ ಅಂತ ತಗೊಂಡದ್ದನ್ನ ಮುಂಚೆದ್ದು ಇದ್ದಿದ್ದ ಅನುಭವದಿಂದ ಈ ಬುದ್ಧಿ ಹೋಗಿ ಏನ್ ಮಾಡ್ತದೆ, ಆನೆ ಅಂತ ಗುರುತಿಸ್ತದೆ. ಆನೆ ಅಂತ ಗುರುತಿಸಿದ್ರೆ ಓ ಆನೆನಾ, ನಾನು ಆನೆ ನೋಡಿದೆ. ಯಾರು ಬಂದ್ರು ಈಗ? ಅಹಂಕಾರ ಬಂದ್ರು. ಅಹಂಕಾರ ಆನೆ ಎರಡು ಸೈಕೊಂಡು ಕೂಡ ಆಯ್ತು. ಯಾಕೆ ಒಂದ್ಸಲ ನಾವು ಹೋಗಿ ನೋಡಿ ಬರಬಾರ್ದು? ಅದೇನಾದ್ರೂ ಜೂದಲ್ಲಿ 8 ಆನೆ ಇವೆ ಅಂತೆ. ಸಂಕಲ್ಪ, ಅಯ್ಯೋ ಸಾಕಷ್ಟು ನೋಡೇ ಬಿಡಪ್ಪ, ಇನ್ನೇನು ನೋಡೋದು. ವಿಕಲ್ಪ, ಆನೇನೇ ನೋಡೋಣ, ಏನೋ ನಾಯಿನೂ ನೋಡ್ಬರೋಣ, ಒಂಟಿನೂ ನೋಡ್ಬರೋಣ. ಬಂದ್ರ ಅನಿಶ್ಚಿತವಾದ ಭಾವ. ಈ ಮೊದಲನೇದೇ ಭಾಸ, ಮೊದಲು ಏನು ಮೂಡಿತ್ತಲ್ಲ ಅದ ಆಭಾಸ. ಅದರ ಸತ್ಯ ಅಂತ ಈ ಮಾಯಾ ಮರೆಮಾಚಿಬಿಡ್ತು. ಅವಿದ್ಯೆಯಿಂದ, ಅಜ್ಞಾನದಿಂದ. ಅದನ್ನ ಅವ್ರು ಹೇಳ್ತಾರೆ, ಆಭಾಸ ಮಾತ್ರಮಪಿ ಆತ್ಮನಃ ಅನ್ನಂತಹ ಈ ದೇವತೆಗಳು ದೇವಾನಾಂ ನೈವ ವಿಷಯೀಭವತಿ. ಈ ದೇವತೆಗಳು ಅರ್ಥಾತ್ ಈ ಇಂದ್ರಿಯಗಳು, ಇಂದ್ರಿಯಗಳಿಂದ ಆಗಿರುವ ವ್ಯವಹಾರ, ಈ ವ್ಯವಹಾರ ಎಲ್ಲವೂ ಆಭಾಸ ಮಾತ್ರವಾಗಿದೆ. ಆಭಾಸ ಮಾತ್ರವಾಗಿರುವ ಈ ವ್ಯವಹಾರಗಳಿಂದ, ಅರ್ಥಾತ್ ಈ ವ್ಯವಹಾರಗಳ ಭಾಗವಹಿಸಿದಂತಹ ಈ ದೇವತೆಗಳಿಂದ ಆ ಆತ್ಮನನ್ನ ವಿಷಯಿ ನೈವಂ ದೇವಾನಾಂ ವಿಷಯಿ ಭವತಿ. ನೈವಂ ದೇವಾನಾಂ ವಿಷಯಿ ಭವತಿ, ದೇವಾನಾಂ ನೈವಂ ವಿಷಯಿ ಭವತಿ. ದೇವತೆಗಳಿಗೆ ಆತ್ಮನು ಇವನು ಎಂದು ಕಾಣಲಾರ, ಅಥವಾ ಇವು ವಿಷಯಿ ಆಗಲಾರ. ವಿಷಯಿ ವಿಷಯ, ವಿಷಯಿ ಬೇರೆ ವಿಷಯ ಬೇರೆ. ಯಾರಿಗೆ ವಿಷಯಗಳಾಗಿರ್ತಾವೋ ಅವನಿಗೆ ವಿಷಯಿ ಅಂತ ಕರೀತಾರೆ. ಯಾರಿಗೆ ವಿಷಯಿಗಳಾಗ್ತಾವೋ, ಯಾರಿಗೆ ವಿಷಯಗಳಾಗುತ್ತವೆಯೋ. ಈಗ ಇದು ಇದು ಘಟ ಇದೆ, ಯಾರಿಗೆ ಘಟ ಇದೆ, ಈ ಘಟ ಯಾರಿಗೆ ಇದೆ? ಹಾ, ನನಗೆ, ನನ್ನ ಎದುರಿಗೆ ಈ ಘಟ ಇದೆ. ಘಟ ವಿಷಯ, ಘಟ ಏನಿದು ವಿಷಯ. ಯಾರಿಗೆ ವಿಷಯ? ನನಗೆ ವಿಷಯಿ. ಅರ್ಥ ಆಗಿಲ್ಲ? ವಿಷಯಿಗೆ ವಿಷಯ. ಆನಂತರ ಇದು ಕೆಂಪು ಘಟ, ಏನಾಯ್ತು ವಿಶೇಷ, ವಿಷಯಿಗೆ ವಿಶೇಷಣ ಸಹಿತವಾದ ವಿಷಯ. ಸ್ಥೂಲ, ದೊಡ್ಡದು, ಚಿಕ್ಕದು, ಕೃಷ, ಕೆಂಪು, ಕಪ್ಪು. ಹೌದು, ವಿಷಯಿ. ಅದರಿಂದ ಈಗ ದೇವತೆಗಳಿಗೆ ಆತ್ಮನು ವಿಷಯನಾಗಬಹುದು. ದೇವತೆಗಳಿಗೆ ಆತ್ಮನು ವಿಷಯವಾಗಬಹುದು ಆಗಬಹುದಾ? ದೇವತೆಗಳು ವಿಷಯಿ, ಆತ್ಮ ವಿಷಯ, ದೇವತೆಗಳಿಗೆ ಆತ್ಮನು ವಿಷಯವಾಗಬಹುದು? ಸಾಧ್ಯವೇ ಇಲ್ಲ. ಯಾಕೆ? ದೇವತೆಗಳಿಗೆ ಆತ್ಮನು ವಿಷಯವಾಗಬೇಕಾದ್ರೆ ಈ ಆತ್ಮನು ದೇವತೆಗಳಿಂದ ಬೇರೆ ಇರಬೇಕಾಗ್ತದೆ. ಆತ್ಮ ದೇವತೆಗಳಿಂದ ಆತ್ಮನ ಬೇರೆ ಆಗಿದ್ದಾದ್ರೆ ದೇವತೆಗಳಿಗೆ ಎಲ್ಲ ಹೇಗಿರ್ಬೇಕು? ಯಾವ ಆತ್ಮನಿಂದಾಗಿ ದೇವತೆಗಳು ಅಸ್ತಿತ್ವ ಹೊಂದಿವೆಯೋ ಆ ಆತ್ಮನೇ ಬೇರೆ ಆಗ್ಬಿಟ್ಟ ಅಂತಂದ್ರೆ ಈ ದೇವತೆಗಳು ಯಾರು? ಜಡ ಆಗ್ಬಿಡ್ತಾರೆ. ಒಂದು ವಿಷಯವು ಇನ್ನೊಂದು ವಿಷಯಕ್ಕೆ ವಿಷಯವಾಗಲಾರದು. ಎರಡು ಜಡಗಳು. ಕಪ್ಪು ಕಪ್ಪು ಘಟ ಇದು ಕೆಂಪು ಘಟಕ್ಕೆ ವಿಷಯವಾಗಲಾರದು, ಆದ್ರೆ ಕೆಂಪು ಘಟ ಕಪ್ಪು ಘಟಕ್ಕೆ ವಿಷಯವಾಗಲಾರದು. ಏಕೆಂದ್ರೆ ಎರಡು ಜಡ. ಆದ್ರೆ ಇವು ಎರಡು ಕೂಡ ನನಗೆ ವಿಷಯಗಳಾಗುತ್ತವೆ. ಈಗ ನಾನು ವಿಷಯಿ, ಜಡ ಅಲ್ಲ, ಚೇತನ. ವಿಷಯ ವಿಷಯಿ ಈಗ ಹೇಳಿ. ದೇವತೆಗಳು ಆತ್ಮನನ್ನು ತಿಳಿಯಲು ಸಾಧ್ಯವೋ ಅನ್ನುವ ಪ್ರಶ್ನೆಗೆ, ದೇವತೆಗಳು ಆತ್ಮನ ತಿಳಿಯುವ ಸಾಧ್ಯತೆ ಇಲ್ಲ. ಯಾಕೆ? ಆತ್ಮನು ದೇವತೆಗಳಿಗೆ ವಿಷಯವಾಗಲಾರ. ಯಾಕೆ ವಿಷಯವಾಗಲಾರ? ಏಕೆಂದರೆ ದೇವತೆಗಳು ವಿಷಯಿ ಅಲ್ಲ. ನೈವಂ ದೇವಾನಾಂ ವಿಷಯಿ ಭವತಿ ಯಸ್ಮಾತ್ ಜವನಾತ್ ಮನಸಃ ಅಪಿ ಪೂರ್ವಂ ಅರ್ಷತ್ ಪೂರ್ವಮೇವ ಗತಂ ವ್ಯೋಮವತ್ ವ್ಯಾಪಿತ್ವಾತ್ ಸರ್ವವ್ಯಾಪಿ ತದಾ ಆತ್ಮತತ್ವಂ ಸಂಸಾರ ಸರ್ವ ಸಂಸಾರ ಧರ್ಮ ವರ್ಜಿತಂ ಸ್ವೇನ ನಿರುಪಾಧಿಕೇನ ಸ್ವರೂಪೇನ ಅವಿಕ್ರಿಯಮೇವ ಸತ್ ಉಪಾಧಿಕೃತಾಃ ಸರ್ವಾಃ ಸಂಸಾರ ವಿಕ್ರಿಯಾಃ ಅನುಭವತಿ ಇತಿ ಅವಿವೇಕಿನಾಂ ಮೂಢಾನಾಂ ಅನೇಕಮಿವ ಚ ಪ್ರತಿದೇಹಂ ಪ್ರತ್ಯವ ಭಾಸತ ಇತಿ ತತ್ ಆಹ. ಯಾಕ್ರಿ ನೀವು ಹೇಳಿದ್ರಿ ವಿಷಯಿ ವಿಷಯಿ ಭಾವ ಯಾಕೆ ತಂದಿರಿ? ಯಾಕಂದ್ರೆ ಯಸ್ಮಾತ್ ಕಾರಣ. ಯಸ್ಮಾತ್ ಅಂತ ಶಬ್ದ ಇದೆ, ಎಷ್ಟೋ ಸಲ ಹೇಳಿದ್ದೀನಿ. ಯಸ್ಮಾತ್ ಅಂತ ಏನಾಗ್ಬೇಕು? ಕಾರಣ. ಯಸ್ಮಾತ್ ಶಬ್ದ ಎಲ್ಲೇ ಬರಲಿ ಕಾರಣ ಅಂತ ಸೇರಿಸ್ಬೇಕು. ಅಂದ್ರೆ ಏಕೆಂದರೆ ಈ ಕಾರಣದಿಂದಾಗಿ. ಯಾವ ಕಾರಣದಿಂದಾಗಿ? ಈ ಕಾರಣದಿಂದಾಗಿ. ಹೇಳಪ್ಪ ಕಾರಣ ಏನು? ಮನಸಃ ಜವನಾತ್. ಮನಸ್ಸು ವೇಗವಾಗಿದ್ದಾಗಿಯೂ ಕೂಡ ಅದಕ್ಕಿಂತ ಮುಂಚಿತವಾಗಿ ಪೂರ್ವಮೇವ ಗತಂ. ಮನಸ್ಸು ಎಷ್ಟು ವೇಗವಾಗಿದೆಯೋ ಅದಕ್ಕಿಂತ ಪೂರ್ವದಲ್ಲಿ ಈ ಆತ್ಮನು ಚಲಿಸಿರುತ್ತಾನೆ. ಹೆಂಗ್ ಹೇಳ್ತೀನಿ ನೀವು ಆತ್ಮ ಚಲಿಸಿರುತ್ತಾನೆ ಅಂತೇಳಿ? ವ್ಯೋಮವತ್. ಆತ್ಮ ಹೇಗಿದ್ದಾನೆ? ವ್ಯೋಮವತ್. ವ್ಯೋಮವತ್ ಇದ್ದಾನೆ ಅಂತ ಹೇಗೆ ಹೇಳ್ತೀರಾ? ಆಕಾಶದಂತೆ ಇದ್ದಾನೆ ಅಂತ ಹೇಗೆ ಹೇಳ್ತೀರಾ? ಹೇಳಿ. ಆಕಾಶ ಬಂದುತ್ತೆ ಈ ಆತ್ಮ. ಮೊದಲಿಗೆ ಉತ್ಪತ್ತಿ ಆದದ್ದು ಸೃಷ್ಟಿಯಲ್ಲಿ ಆಕಾಶ. ತಸ್ಮಾತ್ ಆತ್ಮನಃ ಆಕಾಶ ಸಂಭೂತ. ಸಣ್ಣ ಧ್ವನಿಗೆ ಹೇಳಿಕತ್ತೀನಿ, ಯಾಕೆಂದ್ರೆ ತೈತ್ತರಿ ಉಪನಿಷತ್ತಿನೂ ತಗೊಂಡಿಲ್ಲ. ಉಪನಿಷತ್ ಏನ್ ಹೇಳ್ತದೆ, ಆಕಾಶ ಇದು ಎಲ್ಲಿಂದ ಬಂತು ಅಂದ್ರೆ ಆತ್ಮನಿಂದ ಬಂತು. ಕೇಳ್ಕೊಳ್ಳಿ, ಮಣ್ಣಿನಿಂದ ಘಟ ಬಂತು ಅಂದಾಗ ಘಟದಲ್ಲಿ ಇರುವುದಿಲ್ಲ ಮಣ್ಣೆ ಹೇಗೋ, ಆತ್ಮನಿಂದ ಆಕಾಶ ಬಂತಿದ್ರೆ ಅರ್ಥ ಏನು? ಆಕಾಶವೆಲ್ಲವೂ ಆತ್ಮನೇ. ಆಕಾಶ ಅನ್ನೋದೇ ಅನಂತ, ಆದ್ದರಿಂದ ಆಕಾಶದಲ್ಲಿ ಇರುವಂತಹ ಆತ್ಮನು ಕೂಡ ಅನಂತ ಆತ್ಮ. ಈ ಅನಂತ ಆತ್ಮದಲ್ಲಿ ಮನಸ್ಸು ಚಲಿಸಿದ್ದೆ ಆದರೆ ಚಲಿಸುವ ಪೂರ್ವದಲ್ಲಿ ಯಾರಿದ್ದಾರೆ? ಆತ್ಮ. ಅರ್ಥ ಆಯ್ತು, ಪೂರ್ವಮೇವ ಆತ್ಮವನ್ ಪೂರ್ವಮೇವ ಗತಂ, ಮೊದಲೇ ಹೋಗಿದೆ. ಪೂರ್ವಂ ಅರ್ಷತೆ, ಮೊತ್ತ ಮೊದಲು ಇದು ಹೋಗುವ ಪೂರ್ವದಲ್ಲಿ ಹೋಗಿ ಬಿಟ್ಟಿರುತ್ತದೆ. ವ್ಯೋಮವತ್ ವ್ಯಾಪಿತತ್ವಾದ ವ್ಯಾಪಿತ್ವಾದ, ಆ ವ್ಯಾಪಕತೆ ಹೇಗಿದೆ? ಸರ್ವವ್ಯಾಪಿ, ಸರ್ವವ್ಯಾಪಿ ತತ್ ಆತ್ಮತತ್ವ ಸರ್ವ ಸಂಸಾರ ಧರ್ಮ ವರ್ಜಿತ. ಇದಲ್ಲ, ಇದೇನು ಮನಸ್ಸು ಹೋಗ್ಲಿಕ್ಕದ, ಮನಸ್ಸು ಹೋಗ್ಬೇಕು ಅನ್ಕೊಂಡದ, ಇದು ಸರ್ವ ಸಂಸಾರ ಧರ್ಮ ವರ್ಜಿತ ಅಲ್ಲ. ಇದು ಇದು ಸರ್ವ ಸಂಸಾರ ಧರ್ಮ ಸಹಿತ. ಈ ಸರ್ವ ಸಂಸಾರ ಧರ್ಮ ಸಹಿತವಾದ ಮನಸ್ಸು ಆತ್ಮನ ಕಡೆಗೆ ಹೋಗ್ಬೇಕು ಅಂದ್ರೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಯಾಕೆ ಅದು ಮೊತ್ತ ಮೊದಲಿಗೆ ಆತ್ಮ ಅಂದಿದೆ. ಇದು ಹೋಗುವ ಪೂರ್ವದಲ್ಲಿ ಅಲ್ಲಿ ಇದೆ, ನೀವು ವ್ಯಾಪಕ ಎಲ್ಲ ಒಪ್ತೀನಿ, ಆದರೆ ಅದು ಹೇಗಿರ್ಲಿಕ್ಕೆ ಸಾಧ್ಯ? ಅದನ್ನು ಹಿಡಿದು ಜಗ್ಗಿ ಹಿಡಿಯೋರು ಯಾರು ಇಲ್ಲ. ಇವನಿಗೆ ಜಗ್ಗಿ ಹಿಡಿಯೋರಿದ್ದಾರೆ ಮನಸ್ಸಿಗೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಹಣ, ನನ್ನ ಆಸ್ತಿ ಅಂತ. ಇದೇನ್ ಮಾಡ್ತದೆ? ಇದು ವಿದ್ಯೇಶನ, ಪುತ್ರೇಶನ, ವಿದ್ಯೇಶನ, ಲೋಕೇಶನ, ಈ ಈಶ್ವರಾಸ್ತ್ರೇಯಗಳು ಇವನೇನ್ ಮಾಡ್ತವೆ? ಆ ಮನಸ್ಸನ್ನ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇದಂತದ ನಾ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಬಾ ಅಂತ ಹೇಳ್ತದೆ. ಮತ್ತೆ ಅಲ್ಲಿ ಹೋಗಿ ಹೋಗಿಯೂ ಕೂಡ ಆ ಆತ್ಮನ ಗುರುತಿಸ್ಲಿಕ್ಕೆ ಆಗುದಿಲ್ಲ, ಏಕೆಂತಂದ್ರೆ ಅದು ಸಂಸಾರ ವರ್ಜಿತ. ಇವಿಷ್ಟೇ, ಇವನಿಗೆ ಕಲ್ಮಶದಿಂದ ಕೂಡಿದ ಗ್ಲಾಸ್ ಇದೆ, ಅವನಿಗೆ ಗ್ಲಾಸ ಇಲ್ಲ. ಕಲುಷಿತವಾದ ಕಣ್ಣು ದೃಷ್ಟಿ ಇವಂದು, ಯಾರ್ದು? ಈ ಮನಸ್ಸಿಂದು. ಕಲ್ಮಶರಹಿತವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಆತ್ಮ. ಅದಕ್ಕೆ ಹೇಳ್ತಾರೆ ಸರ್ವ ಸಂಸಾರ ಧರ್ಮ ವರ್ಜಿತಂ. ಹೋಗಿ ಬಿಡಪ್ಪ, ಈ ಮನಸ್ಸು ಬುದ್ಧಿಗಳಿಂದ ಸಹಿತವಾದಂತಹ ಇವನಿಗೆ ಉಪಾಧಿಗಳಿವೆಯೋ ಇಲ್ಲೋ? ಮನಸ್ಸು ಬುದ್ಧಿಗಳಿಂದ ಸಹಿತವಾದ ಇವನಿಗೆ ಉಪಾಧಿಗಳಿವೆಯೋ ಇಲ್ಲೋ? ಇವೆ ಅಲ್ಲ, ಮನಸ್ಸು ಬುದ್ಧಿಗಳೇ ಉಪಾಧಿಗಳು. ಉಪಾಧಿ ಇವೆ, ಹೋಗಲಿ. ಏನನ್ನ ಇವನು ಹೋಗಿ ನೋಡ್ಬೇಕಾಗಿದೆಯೋ, ಕಾಣಬೇಕಾಗಿದೆಯೋ, ಮಾತಾಡ್ಬೇಕಾಗಿದೆಯೋ, ಹಲೋ ಹೇಳ್ಬೇಕಾಗಿದೆಯೋ, ಥ್ಯಾಂಕ್ ಯು ಹೇಳ್ಬೇಕಾಗಿದೆಯೋ, ಅವನಿಗೆ ಉಪಾಧಿಗಳಿವೆಯೋ ನೋಡು? ನಿರುಪಾಧಿಕೇನ ಇವನು ಸೋಪಾಧಿಕ, ಅವನು ನಿರುಪಾಧಿಕ. ಇವನು ಸಂಸಾರ ಧರ್ಮ ಸಹಿತ, ಅವನು ಸಂಸಾರ ಧರ್ಮ ವರ್ಜಿತ. ಹೋಗ್ಲಿ ಬಿಡು. ಸ್ವೇನ ಸ್ವತಃ ನಿರುಪಾಧಿಕೇನ ಉಪಾಧಿರಹಿತನಾಗಿದ್ದಾನೆ. ಉಪಾಧಿರಹಿತನಾಗಿ ಇದ್ದಾನೋ ಇಲ್ಲ ಅವನು, ಇದ್ದಾನೆ ಅಂದ್ರೆ ಒಂದು ಉಪಾಧಿ ಇದ್ದೇ ಇರ್ತದೆ ಅಂತ ಇವನ ವಾದ. ಇದ್ದಾನೆ ಅಂತೇನೆ ಅಂದ ತಕ್ಷಣ ನಾನು ಹೇಳ್ತೇನೆ, ಹಾಗಾದ್ರೆ ಯಾವ ರೂಪದಿಂದ ಇದ್ದಾನೆ ಅಂತ ಕೇಳಿಬಿಡ್ತೇನೆ. ಇಂಥ ರೂಪ ಅಂತ ನೀವು ಹೇಳಿದ್ದೆ ಆದ್ರೆ ಅವನು ಸೋಪಾಧಿಕಾರ ನಿರುಪಾಧಿಕನಾದ ಸೋಪಾಧಿಕನಾದ. ಅದಕ್ಕೆ ಮತ್ತೆ ಮತ್ತೆ ಕೆದರು, ಇವನು ನಿರುಪಾಧಿಕೇನ. ಏನ್ ನಿರುಪಾಧಿಕ ಅಂದ್ರೆ ಸ್ವರೂಪೇಣ ಅವಿಕ್ರಿಯಮೇವ, ಸ್ವಭಾವದಿಂದ ಯಾವ ವಿಕಾರಗಳು ಇವನಿಗಿಲ್ಲದೇ ಇದ್ದಂತ ರೂಪ ಇವನ. ಸ್ವಭಾವದಿಂದ ಇವನಿಗೆ ಯಾವುದೇ ವಿಕಾರಗಳನ್ನ ಹೊಂದದೇ ಇದ್ದಂತಹ ರೂಪ ಇವನು. ಎಂತಹ ರೂಪ ಅಂತೀರಾ? ಸ್ವರೂಪೇಣ ಅವಿಕ್ರಿಯಮೇವ, ಉಪಾಧಿ ವಿಕಾರರಹಿತವಾದ ರೀತಿಯಲ್ಲಿ ಇದ್ದಾನೆ. ಆದರೂ ನಮಗೆ ಸ್ವಲ್ಪ ಇನ್ನು ನಮ್ಮ ಶಬ್ದ ತಿಳಿಸಿ ಹೇಳ್ರಿ, ಹೇಳ್ತೀವಿ. ಸತ್ ಉಪಾಧಿಕೃತಃ ಸರ್ವಾಹ ಸಂಸಾರ ವಿಕ್ರಿಯಾಹ. ನೋಡು, ಅವನಿಗೆ ಉಪಾಧಿ ಇಲ್ಲ, ಅವನಿಗೆ ಯಾವುದೇ ಪ್ರಕಾರದ ವಿಕಾರಗಳಿಲ್ಲ. ಸೇನ ಅವನು ಸ್ವತಃ ತನ್ನ ಇರುವಿಕೆಗಾಗಿ ಇನ್ನೊಂದು ರೂಪವನ್ನ ಬಯಸುವುದಿಲ್ಲ, ಇನ್ನೊಂದು ರೂಪವನ್ನು ಆಶ್ರಯಿಸಿಕೊಂಡು ತನ್ನ ರೂಪವನ್ನು ಹೊಂದಿಲ್ಲ. ಇದು ಅವನ ಧರ್ಮ, ಆತ್ಮನ ಧರ್ಮ. ಆ ಆತ್ಮನೇ ಎಲ್ಲೆಲ್ಲಿಯೂ ವ್ಯಾಪ್ತವಾಗಿ ತುಂಬಿಕೊಂಡಿದ್ದಾನೆ. ಅದನ್ನು ಹೇಗೆ ನಾವು ಹೇಳ್ತೀವಿ ಅಂತಂದ್ರೆ, ಆ ಆತ್ಮನಿಂದಲೇ ಆಕಾಶವು ವ್ಯಾಪ್ತವಾಗಿದೆ, ವ್ಯಕ್ತವಾಗಿದೆ. ಎಲ್ಲ ಆಯ್ತು. ಆದರೆ ಈ ಕಡೆ ಬಂದು ಈಗ ಇವ್ರು ಯಾರಿವರು? ಉಪಾಧಿಕೃತಃ ಸರ್ವಾಹ ಸಂಸಾರ ವಿಕ್ರಿಯಾಹ. ಸರ್ವಾಹ ವಿಕ್ರಿಯಾಹ ಸಂಸಾರ, ವಿಕಾರಗಳಿಗೆ ಒಳಪಟ್ಟ ಈ ಎಲ್ಲ ಸಂಸಾರ ಅನ್ನುವಂಥದ್ದೇನಿದೆಯೋ, ಸರ್ವಾಹ ಸಂಸಾರ ವಿಕ್ರಿಯಾಹ, ವಿಕಾರ ಸಹಿತವಾಗಿದೆ. ಇಂತಹ ಸಂಸಾರವನ್ನ ಇವನು ಅವಿವೇಕಿ ಅಜ್ಞಾನಿ ಅನಾತ್ಮವಿದ್ದ ಇವನೇನ್ ಮಾಡ್ತಾ ಇದ್ದಾನೆ? ಇವನು ಅನುಭವತಿ. ಯಾರು ಅನುಭವತಿ? ಅವಿವೇಕಿನ. ಯಾರು ವಿವೇಕಹೀನರಾಗಿದ್ದಾರೋ, ಅಜ್ಞಾನಿಗಳಾಗಿದ್ದಾರೋ, ಅವರು ಇದನ್ನು ಅನುಭವಿಸ್ತಾ ಇದ್ದಾರೆ. ಅವಿವೇಕಿನ ಯಾರು? ಅವಿವೇಕಿಗಳು ಮೂಢಾನ. ಯಾರು ಮೂಢರು? ಮೂರ್ಖರು. ಮೂರ್ಖರು ಅಂದ್ರೆ ವಿಚಾರಹೀನರು, ವೈಚಾರಿಕತೆಯನ್ನ ಹೊಂದದೇ ಇದ್ದವರು. ಆ ಮೂಢಾನ ಇದೇ ಈ ಆತ್ಮ ಏನಾಗಿ ತೋರ್ತಾನೆ? ಅನೇಕಮಿವ, ಅನೇಕಮಿವ. ಇದೇ ಆತ್ಮ, ಯಾವ ಆತ್ಮನನ್ನ ಇವನು ತಿಳ್ಕೋಬೇಕು, ಅಲ್ಲಿ ಹೋಗ್ಬೇಕು, ನೋಡ್ಬೇಕು ಅನ್ಕೊಂಡಿದ್ನೋ, ಅವನಿಂದ ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲವೋ, ಅವನಿಗೆ ಆ ಆತ್ಮನು ಹೇಗೆ ಕಾಣಿಸ್ತಾನೆ? ಅನೇಕ. ಹೌದು, ಅನುಭವತೀತಿ ಅವಿವೇಕಿನ ಮೂಢಾನ ಅನೇಕಮಿವ ಚ. ಎಷ್ಟು ಅನೇಕ? ಆಹಾ, ಪ್ರಶ್ನೆ ಕೇಳಪ್ಪ. ಪ್ರತಿ ದೇಹಂ ಪ್ರತ್ಯವಭಾಸತ ಇತಿ ಏತದ ಆಹ. ಪ್ರತಿಯೊಂದು ದೇಹದಲ್ಲಿಯೂ ಒಂದೊಂದು ಆತ್ಮ ನಲಿ. ಅದನ್ನ ಅವರವರ ಭಾವಗಳಿದ್ದಂತೆ ತಕ್ಕಂತೆ ದುರಾತ್ಮ, ಜೀವಾತ್ಮ, ಮಹಾತ್ಮ, ಪರಮಾತ್ಮ, ಭೂತಾತ್ಮ, ಪಿಶಾಚಿ ಆತ್ಮ ಅಂತ ಅವರವರ ಭಾವಗಳಿರ್ತಕ್ಕಂತೆ ಅದಕ್ಕೆ ಪೇಂಟ್ ಮಾಡ್ಕೋದು. ಒಂದೇ ಶಬ್ದದಲ್ಲಿ ತೇ ಸರ್ವೇ ಮೂರ್ಖಾಹ, ಅವಿವೇಕಿನಾಹ. ಪಾಪ ಅವ್ರಿಗೆ ಹಂಗೆ ಹೇಳಲಿಕ್ಕೂ ಆಗುದಿಲ್ಲ. ಈ ಸಂದರ್ಭ ಬಂದಿದೆ ಅಂತ ಹೇಳ್ತೀವಿ ನಾವು, ಹಂಗೆ ಎಲ್ಲ ಸರಿ ಹೇಳಲಿಕ್ಕೆ ಹೋಗುದಿಲ್ಲ. ವಿ ಓನ್ಲಿ ಫೀಲ್ ಪಿಟಿ ಫಾರ್ ದಮ್ ಬಿಕಾಸ್ ದೇ ಆರ್ ನಾನ್ ಥಿಂಕರ್ಸ್. ಅವ್ರಿಗೆ ವಿಚಾರ ಮಾಡೋ ಕ್ರಮಾನೂ ಗೊತ್ತಿಲ್ಲ, ವಿಚಾರ ಮಾಡೋ ಕೆಪಾಸಿಟಿನೂ ಇಲ್ಲ. ಏ, ನಿನಗೆ ಕೆಪಾಸಿಟಿನೇ ಇಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಸುಮ್ಮನೆ ಜಾಗ ಬಿಟ್ಟು ಹೋಗ್ಬಿಡುದೆ. ಅವನು ವಿಚಾರ ಮಾಡ್ಲಿಕ್ಕೆ ಅರ್ಹತೆಯನ್ನು ಹೊಂದಿಲ್ಲ ಅಂತ ಗೊತ್ತಾದ ತಕ್ಷಣ ಹೇಳ್ತೇನೆ ಕೇಳಿ, ಅದಕ್ಕೆ ಗೊತ್ತಾದ ತಕ್ಷಣ ವೇದಾಂತ ಸ್ಟಾಪ್ ಮಾಡ್ಬಿಡಿ, ಹೇಳಬಾರ್ದು. ಅವ್ರ ಜೊತೆ ಕೂತ್ಕೊಂಡು ನೀನು ಒಂದು ಹಾಡ ಹಾಡು, ನೀನು ಒಂದು ಮಾಲ ಜಪ ಮಾಡು, ಇನ್ನು ಏನ್ ಮಾಡ್ಬೇಕು ಎಲ್ಲ ಮಾಡಿ. ಅವನ ಜೊತೆ ಕೂತ್ಕೊಂಡು ಏನ್ ಬೇಕಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅರ್ಜುನ ಇಂಥವರನ್ನ ಹೇಗೆ ಗೆದ್ಕೋಬೇಕು ಅಂದ್ರೆ ಇದೇ ರೀತಿಯಲ್ಲಿ ಗೆದ್ಕೋ. ಯಾವ ರೀತಿ? ಯಾವ ರೀತಿ ಅವ್ರು ಇದ್ದಾರೋ ಅವ್ರ ಜೊತೆ ನಾವು ಹಂಗೆ ಇದ್ದೀವಿ. ನಾನು ಒಬ್ಬ ಜ್ಞಾನಿಯಾಗಿ ಸಾಧುವಾಗಿ ಅವ್ರ ಜೊತೆ ನಾನು ಅವರಂಗ ಇದ್ದುಬಿಟ್ರೆ ಚೆನ್ನಾಗಿ ಏನಂತಾರ? ಹಾಗೆ ನಿನ್ನೂ ಜ್ಞಾನನೂ ಆಗಿಲ್ಲ, ನಿನಗೆ ಆ ಮಹತ್ವ ಗೊತ್ತಿಲ್ಲ. ಅವ್ರು ಮಾಡಿದಾಗ ಮಾಡು, ಅವ್ರು ಏನ್ ಮಾಡ್ತಾರೋ ಅದನ್ನ ಮಾಡು. ಒಟ್ಟ ಅವನಿಗ ಕಾನ್ಫಿಡೆನ್ಸ್ ಅದ, ಇವ್ ನಮ್ಮವ್ರಪ್ಪ. ಅವ್ರು ನಿನ್ನ ಮಾತು ಯಾಕೆ ಕೇಳಂಗಿಲ್ಲ ಅಂದ್ರೆ ನೀವು ನಮ್ಮೂರಿ ಕೊಡಂಗಿ ಕಂಡಂಗೆ ಕಾಣಿಸ್ತೀವಿ, ಸರ್ಕಸ್ ಕೊಡಂಗಿ ಕಂಡಂಗೆ ಕಾಣಿಸ್ತೀನಿ ನೀನು, ಬಫೂ ಕ್ಲೌಡ್ ಕಂಡಂಗೆ ಕಾಣಿಸ್ತೀನಿ ನೀನು, ಅವ್ರಂಗಿದ್ಬಿಡು. ಸಹಜವಾಗಿ ಅರ್ಥ ಆಗ್ತದೆ. ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್, ನಾವಿಬ್ರು ಒಂದೇ ಜಾತಿ ಸೇರಿದವರು. ಹಾಗೆ ನಿಧಾನವಾಗಿ ನೀನು ಆ ಉನ್ನತ ಸ್ಥಿತಿಯಲ್ಲಿ ಇದ್ದವನು, ನೀ ಕೆಳಗೆ ಬಿದ್ರು ಏನು ಆಗುದು ನಿನಗೆ, ನೀ ಆದ ಸ್ಥಿತಿಯೊಳಗೆ ಇರ್ತೀಯ ಅವಾಗ. ಹೌದಪ್ಪ, ನೀನು ಅವನ ಜೊತೆ ಆ ಅಜ್ಞಾನ ಜೊತೆ ಅವಿವೇಕ ಜೊತೆ ಅವಿವೇಕದಿಂದಲೇ ಇದ್ದು ಬಿಟ್ರೆ ನಿನ್ನ ವಿವೇಕ ಹೋಗ್ತದ? ಹಂಗೇನಿಲ್ಲ, ಹೋಗ್ತದ ಅಂದ್ರೆ ಇನ್ನು ನಿನ್ನ ವಿವೇಕನೇ ಇಲ್ಲ ಅಂತ. ಆನೆಸ್ಟ್ಲಿ ನಾನು ಹೇಳ್ತೇನೆ, ನಿಮ್ಗೆ ಇನ್ನೂ ಪ್ರಾರಂಭಕ್ಕಿದ್ದರೆ ಎರಡು ವರ್ಷ ಮುಗಿದ ಮೇಲೆ ಹೊರಗೆ ಹೋದ್ಮೇಲೆ ನಿಮಗೆ ಜನರನ್ನು ಗೆದ್ಕೋಬೇಕು ಅಂದ್ರೆ ಇದು ಒಂದೇ ಸಾರಿ ಇದು ವೇದಾಂತ. 35 ವರ್ಷದಿಂದ ಮಾಡಿದ ಇಷ್ಟೇ ನಾನು. ನೀ ಏನೋ ಕಳ್ಕೊಂಬೋದು, ನಿನ್ನ ಗುರು ಕೊಟ್ಟ ಜ್ಞಾನ ನಿನ್ನ ಜೊತೆ ಟ್ರೆಷರಿ ಹಂಗೆ ಇರ್ತದೆ, ಎಲ್ಲೂ ಹೋಗೋದಿಲ್ಲ. ನೀ ಬಿದ್ರೂ ಅದು ಕೆಳಗೆ ಬಿಡಂಗಿಲ್ಲ. ಈ ಕೈ ಮೀರಿ ಏನು ಬೇಕಾದ ಮಾಡು, ಆದ್ರೆ ಅದು ಏನೂ ಆಗುವುದಿಲ್ಲ. ಆತ್ಮನೇ ನೀನಂತ ಸ್ಪಷ್ಟವಾದವ ಎಷ್ಟು ಹಂತಕ್ಕೆ ಕೆಳಗೆ ಬರಲಿಕ್ಕೂ ಅವನ ಹಿನ್ನೆಲೆ ನೋಡೋದು ಮುಖ್ಯ. ಏನೇ ಕಮ ಯು ಆರ್ ಆಲ್ಸೋ ಬ್ರಹ್ಮ, ನೀನು ಬ್ರಹ್ಮನೇ ಇದ್ದೀಯ ಅನ್ನೋದನ್ನ ಸ್ಪಷ್ಟೀಕರಿಸುವಂತಹದ್ದು ಅವನ ಗುರಿ. ಅದಕ್ಕೆ ಏನ್ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್, ಎವ್ರಿಥಿಂಗ್ ಇಸ್ ಫೇರ್ ಯುದ್ಧದೊಳಗೆ ಎಲ್ಲರೊಳಗೂ ಹೆಣ್ಣು ಎಲ್ಲ ಅದೇನ ಅದೇ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಈಗ ಗುರಿ ಏನ ನಿಮಗೆ ಗೆಲ್ಲಬೇಕಾಗಿದೆ, ಅದೇ ರೀತಿ ಧರ್ಮದ ರಕ್ಷಿಸುವ ಗುರಿ. ಅದಕ್ಕೆ ಔಟ್ ಆಫ್ ಕಾಂಟೆಕ್ಸ್ಟ್ ಜಿಹಾದಿಗಳನ್ನ ಇಸ್ಲಾಂದವರು ಅಧರ್ಮಿಗಳು ಅಂತ ಒಪ್ಪೋದೇ ಇಲ್ಲ. ಈ ನಕ್ಸಲೈಟ್ಸ್ ಟೆರರಿಸ್ಟ್ ಇದ್ದಾರಲ್ಲ ಇವರನ್ನ ಅವರು ಏನು ಅಧರ್ಮಿಗಳು ಅಂತ ಒಪ್ಪೋದೇ ಇಲ್ಲ. ಯಾಕೆ ಒಪ್ಪೋದಿಲ್ಲ ಹೇಳ್ರಿ? ಅಲ್ಟಿಮೇಟ್ಲಿ ಅವರು ತಮ್ಮ ಧರ್ಮ ಸ್ಥಾಪನೆ ಮಾಡಬೇಕಾಗಿದೆ, ತಮ್ಮ ಧರ್ಮ ಸ್ಥಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎವ್ರಿಥಿಂಗ್ ಇಸ್ ಫೇರ್. ಈ ಕಡೆ ಬರ್ರಿ, ಮಹಾಭಾರತಕ್ಕೆ ಬರ್ರಿ, ಮಹಾಭಾರತಕ್ಕೆ ಬರ್ರಿ. ಪಿತಾಮಹನನ್ನು ಕೊಂದದ ಧರ್ಮವೋ ಅಧರ್ಮವೋ ಅಂತ ವಿಚಾರ ಅಧರ್ಮ ಆಗ್ತದ ಬರೀ. ಎವ್ರಿಥಿಂಗ್ ಇಸ್ ಫೇರ್, ಅಲ್ಟಿಮೇಟ್ಲಿ ಧರ್ಮ ರಕ್ಷಿಸಬೇಕಾಗಿದೆ, ಆ ಧರ್ಮಕ್ಕೆ ಅವನು ಕಂಟಕಾಗಿದ್ದಾನೆ ಅದನ್ನ ಮುಗಿಸ್ರಿ, ದ್ರೋಣ ಕಂಟಕಾಗಿದ್ದಾನೆ ಅದನ್ನ ಮುಗಿಸ್ರಿ, ಕರ್ಣ ಕಂಟಕಾಗಿದ್ದಾನೆ ಮುಗಿಸ್ರಿ. ಆದ್ರಿಂದ ಪಾಂಡವರು ಜಿಹಾದಿಗಳು ಅಂತ ಸಿದ್ಧಾಂತ ಬರಲಿಕ್ಕೆ ಆಗೋದಿಲ್ಲ. ಒಂದು ಮಾತ್ರ ಸತ್ಯ, ನಾವು ಸಾಧಿಸಬೇಕಾದ ಗುರಿಯಲ್ಲಿ ನಾವು ಸಾಧಿಸಬೇಕಾದ ಗುರಿಯಲ್ಲಿ ಧರ್ಮ ಸಮ್ಮತವಾದ ನಿಶ್ಚಿತ ಭಾವ ಇದ್ದದ್ದೇ ಆದರೆ ಮಾಡಬೇಕಾದ ಕರ್ತವ್ಯಗಳು ಕ್ಲಿಯರ್ ಆಗಿರುತ್ತೆ. ಆದರೆ ಗುರಿ ಧರ್ಮಸಮ್ಮತವಾಗಿ, ಧರ್ಮಸಮ್ಮತ ಅಂತ ಮತ್ತಿದ್ದು ತೊಂಬರಿ ನಾಲ್ಕು ರೂಲ್ಸ್ ತೊಂಬರಿ. ಯಾವ ನಾಲ್ಕು ರೂಲ್ಸು? ರಾಷ್ಟ್ರಕ್ಕೂ ಸಮಾಜಕ್ಕೂ ಕುಟುಂಬಕ್ಕೂ ಮತ್ತು ನನಗೂ ಹಿತಕರವಾದ, ಅದು ಧರ್ಮಸಮ್ಮತ. ಅದು ನಿನಗೆ ಸ್ಪಷ್ಟ ಇದ್ರೆ ನಿನ್ನ ಕರ್ತವ್ಯನೂ ಸ್ಪಷ್ಟ ಇರುತ್ತೆ. ಆ ಕರ್ತವ್ಯದಲ್ಲಿಯೂ ಕೂಡ ಧರ್ಮನೇ ಇರುತ್ತೆ. ಆದ್ದರಿಂದ ನೀನು ಧರ್ಮಸಮ್ಮತವಾದ ಯುದ್ಧವನ್ನು ಮಾಡಿ ಧರ್ಮಸಮ್ಮತವಾದಂತಹ ನಿನ್ನ ಗುರಿಯನ್ನು ನೀನು ಸಾಧಿಸು. ಇದು ಜಿಹಾದ್ ಅಲ್ಲ. ಸರ್ವ ಸಂಸಾರ ವಿಕ್ರಿಯಾಹ ಅವಿವೇಕಿನಾಂ ಅನುಭವತಿ ಇತಿ ಅವಿವೇಕಿನಾಂ ಮೂಢಾನಾಂ ಅನೇಕಮಿವ ಚ ಪ್ರತಿದೇಹಂ ಪ್ರತ್ಯವಭಾಸತ ಇತ್ಯೇತತ್ ಆಹ. ಅವನೊಂದಾತ್ಮ, ಇವನೊಂದಾತ್ಮ, ಇನ್ನೊಂದಾತ್ಮ, ಮತ್ತೊಂದಾತ್ಮ, ಮಗದೊಂದಾತ್ಮ, ದೊಡ್ಡ ಆತ್ಮ, ಸಣ್ಣ ಆತ್ಮ, ಇಷ್ಟೂ ಆತ್ಮಗಳು ಅಂತ ಮೂಢರಿಗೆ, ಅವಿವೇಕಿಗಳಿಗೆ ಆತ್ಮನೇ ಕಾಣ್ತಾ ಇದ್ದ. ಯಾಕೆ? ಅವರು ನೋಡೋದೇ ಕಲ್ಮಶಗಳಿಂದ ಸಹಿತವಾಗಿ, ಅವರು ನೋಡೋದೇ ಉಪಾಧಿಯಿಂದ ಸಹಿತವಾಗಿ, ಉಪಾಧಿಯಿಂದ ಸಹಿತವಾಗಿ ನೋಡಿದ್ದಾದಾಗ ಅಲ್ಲಿರುವಂತಹ ಆ ನಿರುಪಾಧಿಕ ಆತ್ಮನು ಕೂಡ ಹೇಗೆ ಕಾಣಿಸ್ತಾನೆ? ಉಪಾಧಿ ಸಹಿತವಾಗಿ ಕಾಣಿಸ್ತಾನೆ. ಸದ್ಭಾವತೋ ಅನ್ಯಾನ್ ಅತ್ತಿ, ಎರಡನೇ ಸಾಲು. ಸದ್ಭಾವತೋ ಅನ್ಯಾನ್ ಅತ್ತೇತಿ ತಿಷ್ಠ. ಅದು ನೋಡಿ ಹೇಗಿದೆ. ಸದ್ಭಾವತಃ ಸುತಂ ಗಚ್ಚತಃ ಅನ್ಯಾನ ಅನ್ಯಾನ್ ಆತ್ಮವಿಲಕ್ಷಣಾನ್ ಮನೋವಾಕ್ ಇಂದ್ರಿಯ ಪ್ರಭೃತಿನಃ ಅತ್ಯೇತಿ ಅತೀತ್ಯ ಗಚ್ಚತಿ ಇವ. ಸದ್ಭಾವಕ ಧೃತಂ ಅಂದ್ರೆ ವೇಗವಾಗಿ, ವೇಗವಾಗಿ ವೇಗವಾಗಿ ಚಲಿಸಿದಾಗಿಯೂ ಕೂಡ ಅನ್ಯಾನ ಆತ್ಮವಿಲಕ್ಷಣಾನ್ ಮನಃ ಮನೋ ವಾಕ್ ಇಂದ್ರಿಯ ಪ್ರಭೃತಿ ಪ್ರಭೃತಿ ಅತ್ಯೇತಿ. ಅದು ಎಷ್ಟು ವೇಗವಾಗಿ ಹೋಗ್ತದೆ ಆತ್ಮ, ಆತ್ಮನ ವೇಗ ಎಷ್ಟಿದೆ ಅಂತಂದ್ರೆ ದಾರಿಯೊಳಗೆ ಏನೇನು ಸಿಗುತ್ತದೆ ಎಲ್ಲವನ್ನು ಕೂಡ ಅದನ್ನು ನುಂಗ್ತಾನೆ ಹೋಗ. ತದ್ಧಾವತಃ ಅದು ಅತ್ಯಂತ ವೇಗವಾಗಿ ಹೋಗ್ತದೆ. ಆದರೆ ಹೋಗ್ತಾ ಹೋಗ್ತಾ ಏನ್ ಮಾಡ್ತದೆ? ಇದು ಯಾರ್ಯಾರನ್ನ ದಾಟಿ ಹೋಗು ಅಂತ ಟ್ರೇಸ್ ಮಾಡ್ಲಿಕ್ಕೆ ಯಾರು ಇರೋದೇ? ದೇಹವನ್ನ ದಾಟಿ ಹೋಗ್ತದೆ, ದೇಹವನ್ನ ದಾಟಿ ಬಂತೋ ಇಲ್ಲ ಅಂತ ನೋಡಿದ್ರೆ ದೇಹ ಇಲ್ಲೇ ಇಲ್ಲ. ಪ್ರಾಣ ಮನಸ್ಸನ್ನ ದಾಟಿ ಮುಂದೆ ಹೋಗ್ತದೆ, ಅವುಗಳನ್ನ ದಾಟಿ ಬಂತು ಅಂತ ವಾಪಸ್ ನೋಡಿದ್ರೆ ಅಲ್ಲಿ ಪ್ರಾಣವೂ ಇಲ್ಲ, ಮನಸ್ಸು ಇಲ್ಲ, ವಿಜ್ಞಾನಮಯವೂ ಇಲ್ಲ, ಆನಂದಮಯವೂ ಇಲ್ಲ. ಅಷ್ಟು ವೇಗವಾಗಿ ಹೋಗ್ತದೆ ಅಂತ ದಾರಿಯೊಳಗೆ ಯಾವೂ ಇಲ್ಲೇ ಇಲ್ಲ, ಇರುವುದೇ ಇಲ್ಲ, ಆಭಾಸ ಮಾತ್ರ. ಆಭಾಸವನ್ನು ದಾಟುವುದೇನಿದೆಯಲ್ಲೋ ಅದನ್ನು ಇದು ಹೇಳುತ್ತಾರೆ. ಇದನ್ನು ವಿವೇಕದಿಂದಲೇ ಗುರುತಿಸಬೇಕು. ಆಭಾಸ ಮಾತ್ರವಾದಂತಹ ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಪಂಚಕೋಶಗಳು, ಮೂರು ಶರೀರಗಳು, ಇವುಗಳನ್ನಷ್ಟನ್ನು ದಾಟಿ ವೇಗವಾಗಿ ಹೋಗ್ತದೆ ಇದರರ್ಥ ವಾಪಸ್ ದಾಟಿ ಬಂದಿರೋದಿಲ್ಲ ಅಂತ ನೋಡಿದರೆ ಅಲ್ಲಿ ಯಾರಿದ್ದಾರೆ? ಯಾಕೆ ಏನಾದ್ರು ಅವರು ತಿನ್ನೋದು ಅಂದ್ರೆ ಏನು ಸ್ವಾಮೀಜಿ? ತಿನ್ಕೋತ ತಿನ್ಕೋತ ಹೋದ್ನು, ಹೋದ ಮೇಲೆ ವಾಪಸ್ ಬಂದು ತಿನ್ನೋ ಏನಂಗಂದ್ರೆ ಅವು ಹಾವುಗಳಿಗೂ ರಿಯಾಲಿಟಿ ಇಲ್ಲ, ಅವು ಹಾವುಗಳಿಗೂ ಸತ್ಯತ ಇಲ್ಲ, ಅವು ಯಾವೂ ಕೂಡ ಅವು ಅಸ್ತಿತ್ವವನ್ನ ಹೊಂದಿಲ್ಲ ಅನ್ನುವುದನ್ನ ವಿವೇಕದಿಂದ ಗುರುತಿಸೋದೇ ತಿನ್ನೋದು ಅಂತರ್ಥ. ಅನ್ಯಾನ ಅಕ್ಕಿಯಲ್ಲಿ ತಿಷ್ಠತೆ, ಅವೆಲ್ಲವನ್ನು ಕೂಡ ನುಂಗಿ ನೀರು ಕುಡಿದು ಬಿಡುತ್ತದೆ. ಅತಿಥ್ಯ ಗಚ್ಚತೀವ ಎಲ್ಲ ಪ್ರಭೃತಿ ಶಬ್ದ ನೋಡಿದ್ರೆ ಚೆಲ್ಲಿದೆ, ಸೊಕ್ಕೆ ಮಹಾ ಸೊಕ್ಕೆಗೆದ್ದಂತಹ ಇಂದ್ರಿಯಗಳಿಗೂ ಮೇದು ಮೇದು ಮೇದು ಭೋಗಿಸಿ ಭೋಗಿಸಿ ಭೋಗಿಸಿ ಸೊಕ್ಕೆಗೆದ್ದಂತಹ ಇಂದ್ರಿಯಗಳು ಪ್ರಭೃತೀನ ಅಕ್ಕಿಯೇ ಅವುಗಳನ್ನು ನುಂಗಿ ಹಾಕ್ತದೆ ಅಂತ ಅರ್ಥ, ಅಥವಾ ಅವುಗಳನ್ನು ದಾಟಿರ್ತದೆ ಅಂತರ್ಥ. ಅತಿಥ್ಯ ಗಚ್ಚತೀವ ಇವು ಯಾವೂ ಆತ್ಮನನ್ನ ನಿಲ್ಲಿಸಲಿಕ್ಕೆ ಸಾಧ್ಯವಾಗದಷ್ಟು ವೇಗದಲ್ಲಿ ಆತ್ಮ ಇದ್ದಾರೆ. ಐ ರಿಪೀಟ್, ಎಲ್ಲಾ ಇಂದ್ರಿಯಗಳು ಇವು ಭಾರಿ ಆ ಸೊಕ್ಕಿನಿಂದ ಮೆರೆದಂತಹ ಇಂದ್ರಿಯಗಳು ಅತಿ ಇವು ಪ್ರಭೃತಿ ಪ್ರಭೃತೀನ ಇವು ಅತ್ಯಂತ ಗಟ್ಟಿಯಾಗಿ ಬೆಳೆದು ನಿಂತಹ ನಿಂತಹ ಈ ಇಂದ್ರಿಯಗಳು ಇವುಗಳನ್ನ ದಾಟಿ ಅವನು ವೇಗವಾಗಿದ್ದಾನೆ. ಇದರರ್ಥ ಇವುಗಳಾವೂ ಕೂಡ ಸತ್ಯವಾಗಿಯೂ ಅಸ್ತಿತ್ವವನ್ನು ಹೊಂದಿಲ್ಲ ಅನ್ನುವ ವಿವೇಕದಿಂದ ದಾಟಿರ್ತಾರೆ. ನೀವೇ ವಿಚಾರ ಮಾಡಿ, ಆತ್ಮ ನಿಜವಾಗಿಯೂ ಶರೀರವನ್ನ ಭೌತಿಕವಾಗಿ ದಾಟಿಬಿಟ್ಟಿದ್ದ ಅಂತಂದ್ರೆ, ಆತ್ಮ ಭೌತಿಕವಾದ ಶರೀರವನ್ನ ನಿಜವಾಗಿಯೂ ದಾಟಿಬಿಟ್ಟಿದ್ದ ಅಂತಂದ್ರೆ, ನೆಕ್ಸ್ಟ್ ಕ್ಷಣಕ್ಕೆ ಈ ಶರೀರ ಕೆಲಸ ಮಾಡಲಿಕ್ಕೆ ಸಾಧ್ಯವೇ? ಶರೀರನೇ ಕೆಲಸ ಮಾಡದೆ ಹೋದ್ರೆ ದಾಟಿದ ಆ ಜ್ಞಾನಿ ಉಪದೇಶ ಹೇಗ್ ಮಾಡ್ದ? ಅವನು ಉಪದೇಶನೇ ಮಾಡಿಲ್ಲ ಅಂದ್ರೆ ಇವತ್ತಿನಂತೆ ಈ ಪರಂಪರೆ ಹೇಗ ಉಳಿತು? ಹಾಗೆ ದಾಟೋದು ಇದ್ರ ಅರ್ಥ ಏನು? ಬೈಪಾಸ್ ಮಾಡೋದು ಇದ್ರ ಅರ್ಥ ಏನು? ವಿವೇಕದಿಂದ ಜ್ಞಾನದಿಂದ. ಏನು ಜ್ಞಾನ? ಇದು ಯಾವುದು ಸತ್ಯ ಅಲ್ಲ, ಇದು ಆರೋಪಿತ, ಇದು ಭ್ರಮಿತ. ಶಬ್ದಗಳು ಬೇರೆ ಬೇರೆ ಶಬ್ದಗಳು ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ ಬಳಸ್ತಾರೆ. ಇದು ಆರೋಪಿತ, ಇದು ಭ್ರಮಿತ, ಇದು ಆಭಾಸ, ಇದು ಕ್ಷಣಿಕ, ಇದು ತಾತ್ಕಾಲಿಕ, ಇದು ಕನ್ನಡಿಯ ಪ್ರತಿಬಿಂಬದಂತೆ, ಇವೆಲ್ಲ ಇವುಗಳ ಬಗ್ಗೆ ಕಾಂಟೆಕ್ಸ್ಟ್ ನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಶಬ್ದ ಉಪಯೋಗಿಸ್ತಾರೆ. ಎಲ್ಲ ಅರ್ಥ ಒಂದ, ಏನು ಇದ್ರೊಳಗೆ ಏನೂ ಅರ್ಥ ಇಲ್ಲ. ಅದೇ ಅರ್ಥ, ಹಗ್ಗದಲ್ಲಿ ಕಂಡ ಹಾವಿಗೆ ಏನು ಅರ್ಥ ಇಲ್ಲವೋ, ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿಗೆ ಏನು ಅರ್ಥ ಇಲ್ಲವೋ, ಮೋಟ ಮರದಲ್ಲಿ ಕಂಡಂತಹ ಪುರುಷನಿಗೆ ಏನು ಅರ್ಥ ಇಲ್ಲವೋ, ಇವೆಲ್ಲ ಶಾಸ್ತ್ರೀಯ ಉದಾಹರಣೆ. ಬೇಸಿಗೆಯಲ್ಲಿ ಮರುಮರೀಚಿಕೆ ಮೃಗಜಲ, ಬೇಸಿಗೆಯಲ್ಲಿ ಬಯಲಲ್ಲಿ ಕಂಡಂತಹ ಮೃಗಜಲಕ್ಕೆ ಏನು ಅರ್ಥ ಇಲ್ಲ ಹೇಗೋ, ಬೇರೆ ಬೇರೆ ಕಾಂಟೆಕ್ಸ್ಟ್ ನೊಳಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅದೇ ವಿಚಾರವನ್ನ ಬೇರೆ ಬೇರೆ ಶಬ್ದವನ್ನು ತಿಳಿಸ್ತಾರೆ. ನೀವು ಬೇರೆ ಶಬ್ದ ಉಪಯೋಗ ಮಾಡೋದಂದ್ರೆ ಬೇರೆ ಅರ್ಥ ಇದು ಅಂತ ಹೋಗಬಾರದು. ಹಾಗಾದ್ರೆ ಹೇಗೆ ದಾಟದ ಇವ ವೇಗವಾಗಿ ಆತ್ಮನು ಎಲ್ಲರನ್ನು ಹೇಗೆ ದಾಟದ? ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳನ್ನ ಪಂಚಕೋಶಗಳನ್ನ ಮತ್ತು ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳನ್ನ ಜಾಗೃತ ಸ್ವಪ್ನ ಮತ್ತು ಸುಷುಪ್ತಿ ಅನ್ನುವಂಥ ಅವಸ್ಥೆಗಳನ್ನ ಇವನು ಹೇಗೆ ದಾಟದ ಆತ್ಮ? ವೇಗವಾಗಿ ದಾಟದ, ವೇಗವಾಗಿ ಹೇಗೆ ದಾಟಿದ? ನಾಶ ಮಾಡ್ತಾ ಮಾಡ್ತಾ ದಾಟಿದ್ನು, ಅದು ದಾಟಿ ಆಮೇಲೆ ಬಂದು ಒಂದೊಂದು ಹೊಡಿತಾ ಹೊಡಿತಾ ಹೋದ್ನು? ಏನು ವಿವೇಕದಿಂದ? ಏನು ವಿವೇಕ? ಇವು ಯಾವೂ ಸತ್ಯತೆಯನ್ನು ಹೊಂದಿಲ್ಲ. ಲಾಟ್ ಆಫ್ ಡಿಫರೆನ್ಸ್. ಬಾಕಿ ಫಿಲಾಸಫರ್ಗಳು ನಾವ್ ಏನ್ ಕೇಳ್ತೀವಿ ಮತ್ತು ಯಾವ್ದನ್ನ ವೇದಾಂತ ಅಂತ ನಾವು ಅಧ್ಯಯನ ಮಾಡ್ತೀವಿ, ಬಹಳ ವ್ಯತ್ಯಾಸ ಇದೆ. ಆದ್ದರಿಂದ ಸ್ವಯಂ ಅವಿಕ್ರಿಯಮೇವ ಸ್ಯಾಮೇವ ಮೇವ ಸತ್ ಇತಿ ಅರ್ಥ. ಸ್ವಯಂ ಅವಿಕ್ರಿಯಮೇವ ಸತ್ ಇತಿ ಅರ್ಥ. ಅವನು ತಿಷ್ಠದ, ಅವನು ಉಳಿದ. ಹೇಗೆ ಉಳಿದಾನೆ? ಸತ್ ಆಗಿ ಉಳಿದ, ಸತ್ ಆಗಿ ಉಳಿದ. ಸತ್ ಶಬ್ದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇರುವಿಕೆ. ನೀವು ತಿಳ್ಕೊಂಡಿದ್ದೇನು? ಇರುವಿಕೆ. ಆ ಇರುವಿಕೆ ಅಂದ್ರೆ ಆ ಇರುವಿಕೆ ಅನ್ನೋದು ಹೇಗಿರ್ತದೆ? ಆ ಇರುವಿಕೆ ಅನ್ನೋದು ಹೇಗಿರ್ತದೆ? ಆದರೆ ಅವಿಕ್ರಿಯಮೇವ, ವಿಕಾರರಹಿತವಾಗಿ ಇದೇ. ಆದ್ರೆ ಆವಾಗ ಇವಾಗ ವಿಕಾರವನ್ನು ಹೊಂದುತ್ತದೆ ಅಂತ ನೀವು ಅಂದದ್ದಾದರೆ ಆ ಇದೆ ಅನ್ನುವುದು ಅರ್ಥಹೀನ. ಈ ಇದೆ ಹಾಗಲ್ಲ. ಈ ಇದೆ ಹೇಗೆ ಅಂತಂದ್ರೆ ಮಣ್ಣು ಇದೆ. ಆದ್ರೆ ಆ ಇದೆ ಅನ್ನುವುದು ವಿಕಾರರಹಿತ. ಮಣ್ಣು ವಿಕಾರರಹಿತ, ಚೈನು ಇದೆ, ಅದ್ರೊಳಗಿನ ಇದೆ ಅನ್ನೋದನ್ನ ಬಿಟ್ಟುಕೊಟ್ಟು ಚೈನ್ ಇದೆಯಾ ಅಂತ ಹೇಳು. ಚಿನ್ನ ಬಿಟ್ಕೊಡು ಅಂತ ಹೇಳಿಲ್ಲ, ಮಣ್ಣು ಬಿಟ್ಕೊಡು ಅಂತ ಹೇಳಿಲ್ಲ. ನಾ ಈಗ ಶಬ್ದ ಪ್ರಯೋಗ ಮಾಡಿದ ಶಬ್ದನ ಬೇರೆ. ನಾವೇನಂತೀವಿ, ಪಾಟ್ ಈಸ್, ಹೌದಾ? ಆ ಈಸ್ ಅನ್ನೋದನ್ನ ಬಿಟ್ಬಿಡಿ. ಪಾಟ್ ಇದೆ ಅಂತ ಹೇಳಿಕ್ಕಾಗ್ತದ? ಏನನ್ನ ಬದಿಗೆ ಸರಿಸಿದ್ಯಾದ್ರೆ, ಏನನ್ನ ಬಿಟ್ಟು ಕೊಟ್ಟಿದ್ಯಾದ್ರೆ, ಒಂದನ್ನ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನ ಸತ್ ಅಂತ ಕರೀತಾರೆ. ಪ್ಲಾಸ್ಟಿಕ್ ಇರಬಹುದು, ಇದು ಮಣ್ಣು ಇರಬಹುದು, ಅದು ಚಿನ್ನ ಇರಬಹುದು, ಅದು ಮೆಟಲ್ ಇರಬಹುದು, ಅದು ಪ್ಲಾಸ್ಟಿಕ್ ಏನ್ ಬೇಕಾದಿರ್ಬೋದು. ಸೋ ವಾಟ್, ಇದೆಯೋ ಇಲ್ಲೋ, ಆ ಇದೆ ಅನ್ನುವುದು ಸತ್. ಆದ್ರಿಂದ ಇವನು ಎಲ್ಲವನ್ನು ದಾಟಿ ತದ್ಧಾವತಃ ಅನ್ಯಾನ್ ಅತ್ಯೇತಿ ತಿಷ್ಠತ. ತಿಷ್ಠತ ಅಂದ್ರೇನು? ಅವನು ಅಲ್ಲಿ ಇರುತ್ತಾನೆ, ಎಲ್ಲವನ್ನು ದಾಟಿ ಅಲ್ಲಿ ಇರುತ್ತಾನೆ. ಹೇಗಿರುತ್ತಾನೆ? ಸ್ವಯಂ ಅವಿಕ್ರಿಯಮೇವ ಸ್ಯಾತ್, ಸಾರಿ, ಸ್ವಯಂ ಅವಿಕ್ರಿಯಮೇವ ಸತ್. ಸ್ವಯಂ ಅವಿಕ್ರಿಯಮೇವ ಸತ್, ಸ್ವತಃ ವಿಕಾರರಹಿತನಾಗಿ ಇದ್ದಾನೆ, ಸತ್ ಸ್ವರೂಪನಾಗಿ ಇದ್ದಾನೆ. ತಸ್ಮಿನ್ ಆತ್ಮತ್ವೇ ಸತಿ ನಿತ್ಯ ಚೈತನ್ಯ ಸ್ವಭಾವೇ ಮಾತರಿಶ್ವಾ ಮಾತರಿ ಅಂತರಿಕ್ಷೇ ಶ್ವಯತಿ ಗಚ್ಚತಿ ಇತಿ. ಮಾತರಿಶ್ವ ವಾಯು ಸರ್ವ ಪ್ರಾಣಭೃತ ಕ್ರಿಯಾತ್ಮಕ ಯತ್ ಆಶ್ರಯಾಣಿ ಕಾರ್ಯಕರಣ ಜಾತಾನಿ ಯಸ್ಮಿನ್ ಊತಾನಿ ಪ್ರೂತಾನಿ ಚ ಊತಾನಿ ಪ್ರೂತಾನಿ ಚ ಯತ್ ಸೂತ್ರ ಸಮ್ಯಕಂ ಸರ್ವಸ್ಯ ಜಗತಃ ವಿಧಾರಯಿತೃ ಸ ಮಾತರಿಶ್ವ. ಸ ಮಾತರಿಶ್ವ, ಅಲ್ಲಿ ಮಂತ್ರ ಏನಿದೆ ನೋಡ್ರಿ, ತದ್ಭಾವತೋ ಅನ್ಯಾನಕ್ಕೆ ತಿಷ್ಟದ ತಸ್ಮಿನ್ ಅಭೋ ಮಾತರಿಶ್ವಾದಿ. ಹೌದ, ಆ ಭಾಗಕ್ಕೆ ಬಂದಿವಿ ನಾವು. ತಸ್ಮಿನ್ ಅಪಹ ಮಾತರಿಶ್ವಾದ ತಸ್ಮಿನ್ ಆತ್ಮತ್ವೇ ಆತ್ಮತತ್ವೇ ತಸ್ಮಿನ್ ಏನ್ ತಸ್ಮಿನ್, ಇದೇನು ಅತ್ಯಂತ ಸೂಕ್ಷ್ಮವಾಗಿ ಅದು ಎಲ್ಲೆಲ್ಲಿಯೂ ಇದೆ ಅಂತ ನಾವು ಹೊಂದಿದ್ವೋ ಆ ತಸ್ಮಿನ್ ಆತ್ಮತತ್ವೇ, ಆ ಆತ್ಮತತ್ವದಲ್ಲಿ ತಾನು ಆತ್ಮನೇ ಆಗಿ ಇದ್ದಂತಹ ಆ ಸ್ಥಿತಿಯಲ್ಲಿ ಹೇಗಿದ್ದಾನೆ? ನಿತ್ಯ ಚೈತನ್ಯ ಸ್ವಭಾವೇ, ನಿತ್ಯ ಕೇವಲ ಚೈತನ್ಯ ಸ್ವಭಾವದಿಂದ ಇದ್ದಾನೆ. ಇಂತಹ ಚೈತನ್ಯ ಸ್ವಭಾವದಿಂದ ತಾನು ತಾನು ಮಾತ್ರವಾಗಿದ್ದಂತಹ ಆ ಸ್ಥಿತಿಯಲ್ಲಿ ಮಾತಯಿ ಅಂತರಿಕ್ಷೇ ಶ್ವಯತಿ ಅಂತರಿಕ್ಷೇ ಗಚ್ಚತೀತಿ ಮಾತರಿಶ್ವ ವಾಯು. ಆ ಚೈತನ್ಯ ಮಾತ್ರವಾಗಿದ್ದಂತಹ ಇರುವಿಕೆಯ ಆ ಸ್ಥಿತಿಯಲ್ಲಿ ವಾಯು ವಾಯು ಚಲತಿ, ವಾಯುವಿನಲ್ಲಿ ಆತ್ಮನ ಚಲತಿ, ಆತ್ಮನಲ್ಲಿ ವಾಯು ಚಲತಿ. ನೀವು ವಾಯು ಅನ್ನೋ ಅರ್ಥಕ್ಕೆ ಹ್ಯಾಕ್ ಬಂದ್ರಿ? ನಾವು ಹಿಂಗ್ ಬಂದ್ವಿ ನೋಡಿ, ಹ್ಯಾಕ್ ಬಂದ್ವಿ ಅಂತಂದ್ರೆ, ಮೊದಲು ಮಾತರಿಶ್ವ ಅಂತ ಹೇಳಿ, ಮಾತರಿ ಅಂದ್ರೆ ಅಂತರಿಕ್ಷಿ ಬರ್ಕೊಳ್ಳಿ, ಮಾತರಿ ಇಸ್ ಈಕ್ವಲ್ ಟು ಅಂತರಿಕ್ಷ, ಅಂತರಿಕ್ಷಿ ಮಾತರಿ ಅಂದ್ರೆ ಅಂತರಿಕ್ಷಿ. ಶ್ವಯತಿ ಅಂದ್ರೆ ಚಲಿಸುತ್ತದೆ, ಗಚ್ಚತಿ ಹೌದು. ಮಾತರಿ ಅಂದ್ರೆ ಇಸ್ ಈಕ್ವಲ್ ಟು ಸಂಸ್ಕೃತದೊಳಗೆ ಅಂತರಿಕ್ಷೆ ಇಸ್ ಈಕ್ವಲ್ ಟು ಆಕಾಶ ಹೌದು. ಸ್ವಯತಿ ಅಂದ್ರೆ ಸಂಸ್ಕೃತದೊಳಗೆ ಗಚ್ಚತಿ, ಗಚ್ಚತಿ ಅಂದ್ರೆ ಚಲಿಸುತ್ತದೆ. ಈಗ ಎರಡು ಶಬ್ದ ಸೇರಿ ಆಕಾಶದಲ್ಲಿ ಚಲಿಸುವುದು ಯಾವುದು? ಅಂದ್ರೆ ಮಾತರಿ ಶ್ವ ಇಸ್ ಈಕ್ವಲ್ ಟು ವಾಯು ಹೌದು. ಮಾತರಿಶ್ವ, ಮಾತರಿಶ್ವ ಅಂದ್ರೆ ಅಂತರಿಕ್ಷೆ ಶ್ವಯತಿ, ಮಾತರಿಶ್ವ ವಾಯು. ಓಕೆ ಫೈನ್. ಈ ವಾಯು ಯಾವುದು ಅಂತರಿಕ್ಷ ಚಲಿಸುತ್ತದೋ ಆ ಅಂತರಿಕ್ಷ ಎಲ್ಲಿದೆ? ವಾಯು ಅಂತರಿಕ್ಷದಲ್ಲಿದೆ, ಅಂತರಿಕ್ಷ ಎಲ್ಲಿದೆ? ನಿತ್ಯ ಚೈತನ್ಯ ಸ್ವಭಾವೇ. ಅದು ಯಾವುದು ಸತ್ ಇದೆ ಅಂತ ನಾವು ಹೇಳಿದ್ವೋ, ಆ ಇದೆ ಎನ್ನುವುದರಲ್ಲಿ ಇದಕ್ಕೆ ಆಶ್ರಯ. ಯಾವುದಕ್ಕೆ ಆಶ್ರಯ? ಅಂತರಿಕ್ಷಕ್ಕೆ ಆಶ್ರಯ. ಕಾರಣ ಒಂದೇ ಒಂದು ಕಾರಣ ತಿದ್ಕೊಳ್ಳ ಮಾರಾಯ. ಯಾರು ಆತ್ಮ ಹೇಳ್ತದೆ ಅಂತರಿಕ್ಷಕ್ಕೆ ಬಂದಿಯಾ ಮೂಲ ತಿದ್ಕೊಳ್ಳು ಅಂತರಿಕ್ಷಕ್ಕೆ ಅಂದ್ರ ಆತ್ಮನ ಇರುವಿಕೆಯ ಚೈತನ್ಯ ಯಾವ ಪ್ರಮಾಣದಲ್ಲಿ ಇರಬಹುದು? ಯಾವ ಪ್ರಮಾಣದಲ್ಲಿ ಆದಿ ಇಲ್ಲ ಅಂತ ಇಲ್ಲ. ಮತ್ತಿದೇನ್ ಮಾಡ್ತದೆ ಈ ಅಂತರಿಕ್ಷ ಅಕಸ್ಮಾತ್ ಮತ್ ಇವ್ರ ಮನೆಗೆ ಒಬ್ರು ಅತಿಥಿ ಬರ್ತಾರೆ, ಅವ್ರ ಹೆಸರು ವಾಯು, ಅವನ್ ಬಂದ್ಯ ಬಿಟ್ಕೋ ಹೋಗು. ಯಾರಂತಾರೆ ಅಂತರಿಕ್ಷ ಯಾರಿಗೆ? ಈ ವಾಯುವಿಗೆ ಇನ್ನೊಬ್ರು ಅತಿಥಿ ಬರ್ತಾರೆ, ಅಗ್ನಿ. ಓ ನೀನ್ ಬಂದ್ಯಾ, ಪರವಾಗಿಲ್ಲ ಬಾ, ಎಲ್ಲಿರ್ಲಿ, ಅಯ್ಯೋ ಬೇಕಾದಷ್ಟು ಜಾಗ ಇದೆ, ಒಂದ್ ಮೂಲೆ ಆಗಿರು ನೀನು. ಆಮೇಲೆ ಅದಾದ ಮೇಲೆ ನೀರು, ಅವಾಗ ಅಗ್ನಿ ಅಂತದ ಅಲ್ಲಲ್ಲ ಸ್ವಲ್ಪ ಸ್ವಲ್ಪ ಎಷ್ಟು ಮಳೆ ಬಂದ್ರೆ ಏನ ನೀನು ಚೂಚೂರಿ ವಿಶಾಲವಾಗಿದೆ ಭೂಮಿ ಇರು. ಆಮೇಲೆ ಭೂಮಿ ಬರ್ತದೆ, ಇನ್ನು ಮೂಲೆ ಆಗ್ತದೆ. ಆ ನಂತರ ಇವ ತಸ್ಮಾತ್ ಏ ತಸ್ಮಾತ್ ಪುರುಷ ಇವ ಹುಟ್ಟತಾನೆ. ಏಯ್ ನಾ ಬಂದೇನು ಅಕ್ಕಲ್ಲ ನಿನಗ್ ಯಾವ ಕೇಳ ಮಾಡ್ತಾನೆ? ನೀ ಉಪಾಧಿ ಬಿಟ್ಟು ನನ್ನಷ್ಟ ನೀನು ಮಹಾತ್ಮ ಮಾಡ್ತೀಯ, ನೀ ಉಪಾಧಿ ಇಳಿದೆ ಅಪ್ಪ ಇದೆ ಹೊರಸಿ ಹೋಗಿ ಬೇಕಾಶ್ಮಂತರು ಸಾಕು. ಏನ್ರಿ ಏನ್ ಭಾರಿ ಭಾರಿ ಸಾಧಿಸಿವಿ ಸಾಧಿಸಿವಿ ಅಂತ ನಾವು ಹೇಳ್ತೀವಿ. ಯಾವಾಗ ಅವನ ಹೆಸರು ಕಿಂಕಾಂಗ್, ಕಿಂಕಾಂಗ್ ಅಂತ ಬಂದ, ಅವ ಕಿಂಕಾಂಗ್ ನಾನೇ ನಂಬರ್ ಒನ್ ಜಗತ್ತಿಗೆ ಅಂತ ಭಾರಿ ಒಂದು ವರ್ಷಕ್ಕೆ ಒಂದು 100 ಕೋಳಿ, ಒಂದು 500 ಮೊಟ್ಟೆ, ಅವನು ಊಟ ಕಿಂಕ. ಆವಾಗ ನೀನು ಯಾವುದೇ ನಾ ಇದ್ದಿನದು ಮೊಮ್ಮದಲ್ಲಿ ಬಂತ. ಮೊಮ್ಮದಿಗೆ ಬಂದ ಕೂಡಲೇ ಇವ ಅಂದ ಕಿಂಕ ಅಂದ್ರೆ ಸುಳಿಸಿದ ಈ ಮೊಮ್ಮದಲ್ಲಿ. ಈ ಮೊಮ್ಮದ ಈ ಮೊಮ್ಮದಲ್ಲಿನ್ನೂ ಹೊಡೆದಾಕಲಿಕ್ಕೆ ಇನ್ನೊಬ್ಬ ಮೊಮ್ಮದಲ್ಲಿ ಬರ್ತಾನೆ. ಏನ್ ಮಾಡಿದ ಯಾರು ಅಲ್ಲಿ ನಿಂತಿದ್ದಾರೆ? ಅದಕ್ಕೆ ಬಹಳ ಚಂದ ಹೇಳ್ತಾರೆ ಪೂಜ್ಯ ಸ್ವಾಮೀಜಿ. ಇಬ್ರು ಕುಸ್ತಿ ಪಟ್ಟುಗಳು ಎದುರಾಬದ್ರ ನಿಂತ್ಕೊಂಡ್ರು. ಕುಸ್ತಿ ಪಟ್ಟುಗಳು ಎದುರಾಬದ್ರ ರೆಫರಿ ಅಂತ ಇರ್ತಾನೆ, ಈ ಇಬ್ಬರು ನಡುವೆ ಇರ್ತಾನೆ. ಅವನ ಕೆಲಸ ಏನಂದ್ರೆ ಇವನ ಪರಿಚಯ ಅವನಿಗೆ ಮಾಡಿಸೋದು, ಅವನಿಗೆ ಪರಿಚಯ ಇವನು ಮಾಡಿಸೋದು, ಇಬ್ರು ಥ್ಯಾಂಕ್ ಯು ಕೊಡೋದು, ಆಮೇಲೆ ಸ್ಟಾರ್ಟ್. ಹೌದಾ? ಪರ್ವತಗಳು ಪರ್ವತಗಳು ಇದ್ದಂಗೆ ಇರ್ತಾರೆ. ಆಮೇಲೆ ನೋಡಪ್ಪ ಇವನು ನಂಬರ್ ಒನ್, ಹೇಳಪ್ಪ ನಿನ್ನ ಹೆಸರು ಏನು ಹೇಳು ಅವನಿಗೆ. ಅವ ಹೇಳ್ತಾನ, ಏನ್ ಹೇಳ್ತಾನವ? ನನ್ನ ಹೆಸರು ಜಹಾಂಖಾ. ಜಹಾಂಖಾ, ಏನಪ್ಪ ನಿನ್ನ ವಿಶೇಷತ? ಜಹಾ ಜಹಾ ಜೋ ಜೋ ದಿಕ್ತಾರೆ ಸಬ್ ಖಾನೆವಾಲ, ಎಲ್ಲೆಲ್ಲಿ ಏನೇನು ಸಿಗುತ್ತದೋ ಎಲ್ಲ ಗೆಬರಿ ಗೆಬರಿ ತಿಂತೆ, ಏನು ಬಿಡಂಗಿಲ್ಲ. ವಿಚಾರ ಮಾಡ್ಲಿಕ್ಕತ್ತ, ಏನೋ ಕೊಟ್ಟ, ತನ್ನ ಹೆಸರು ಜಹಾಂ ಖಾನ್ ಅಂತ ಹೇಳಿದ, ಈಗ ನಾನು ಏನಂತ ಹೇಳ್ಬೇಕು? ಆ ಕೈ ಮಾಡಿದ, ನಿನ್ನ ಹೆಸರು ಏನು ಅಂತ ಹೇಳಿ ಕೇಳ. ಅಗರ್ ತೇರಾ ನಾಮ್ ಜಹಾಂ ಖಾ ಹೈ ತೋ ಮೇರಾ ನಾಮ್ ತುಜೇ ಖಾ. ನಿನ್ನ ಹೆಸರು ಜಹಾಂ ಖಾ ಆಗಿತ್ತು ಅಂತಂದ್ರೆ ನನ್ನ ಹೆಸರು ನಿನ್ನನ್ನು ತಿನ್ನೋನ್ನ. ಆತ್ಮ ಯಾರನ್ನು ತಿಂತದೆ? ಎಲ್ಲರನ್ನು ತಿನ್ನಾಗ್ತದೆ. ಆತ್ಮ ತುಜೇಖ ಹುಟ್ಟು ಬಂದವ್ರು ನಾವೆಲ್ಲ ಜಹಾಂಖ. ಆತ್ಮ ತುಜೇಖ ಬಿದ್ದುಕೊಳ್ಳ ಅದು ಎಷ್ಟು ಸಾಕು ನಮಗೆ. ಅದರ ಮೂಲೆಯಾಗ ಅದು, ಅದರ ಮೂಲೆಯಾಗ ಅದು, ಅದರ ಮೂಲೆಯಾಗ ಅದು, ಎಲ್ಲದರ ಮೂಲೆಯಾಗ ನಾನು, ಯಾವುದೋ ಒಂದು ಮೂಲೆಯಾಗ ಇದ್ದವನು. ಈ ಎಲ್ಲವರಿಗೆ ಈ ಉಪಾಧಿ ಸಹಿತವಾಗಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಗೂ ಕಾಂಪ್ಲೆಕ್ಸ್ ಆಗಿ ನಾನಂತ ಸಿಕ್ಕಾಕೊಂಡಿರ್ತೀಯ, ಅಲ್ಲಿವರೆಗೂ ನಿನ್ನ ಕ್ಯಾನ್ ಮಾಡೋರು ಯಾರಿದ್ದಾರೆ? ಲಕ್ಷ ಲಕ್ಷ ಕೋಟಿ ಕೋಟಿ ಇಂಜಿನಿಯರ್ಸ್ ಆಗೋಗ್ಯಾರೆ, ಕೋಟಿ ಕೋಟಿ ಡಾಕ್ಟರ್ಸ್ ಆಗೋಗ್ಯಾರೆ. ಹೂ ಕೇರ್ಸ್ ಫಾರ್ ಯು? ಇವೆಲ್ಲವನ್ನ ದಾಟಿ ಬೆಳಿಬೇಕ್ರಿ ಮಹಾ. ಅದು ಜೀವನ ಸಾರ್ಥಕತೆ. 40-50-60 ವರ್ಷಕ್ಕೆ ಯಾರಾದ ಸಾಯ್ತಾರೆ? 102 ವರ್ಷ ಆದ್ರೂ ಕೂಡ ಆರಾಮಿದ್ದೇವೆ ಅಂತ ಹೇಳೋರು ಇದ್ದಾರೆ ನಿಮಗೆ? ಅದು ಸಾರ್ಥಕತೆ, ಅದು ಸಾರ್ಥಕತೆ. ಮನೆ ಯಾರಾದ್ರೂ ಕಟ್ಟಿಸ್ತಾರೆ, 16 ದೇವಸ್ಥಾನ ಕಟ್ಟಿಸಿದವ್ರು ಯಾರಾದ್ರೂ ಇದ್ದಾರೇನು? ಅದು ಸಾರ್ಥಕತೆ. ಎಲ್ಲದಂತೆ ನಾವು ಇರಬಾರದು, ಸ್ವಲ್ಪ ಭಿನ್ನವಾಗಿದ್ದೀವಿ ಅಂತ ತೋರಿಸ್ಬೇಕು. ಆ ಭಿನ್ನತೆಯನ್ನು ಪ್ರೂವ್ ಮಾಡಿ ತೋರಿಸ್ಬೇಕು. ಅದು ಸಾರ್ಥಕತೆಯ ಹಂತ ಹಂತವಾಗಿ. ಹಾಗೆ ಯಾವುದೋ ಮೂಲೆಯಾಗ ಆಕಾಶ, ಆಕಾಶದ ಯಾವುದೋ ಮೂಲೆಯಾಗ ವಾಯು, ಯಾವುದೋ ಮೂಲೆ ಪೃಥ್ವಿ, ಪೃಥ್ವಿ ಯಾವುದೋ ಮೂಲೆ ಒಳಗೆ ಒಂದು ಕರ್ನಾಟಕ, ಕರ್ನಾಟಕದ ಯಾವುದೋ ಮೂಲೆಯಾಗ ಒಂದು ಮಲಗುಂದ, ಮಲಗುಂದ ಯಾವುದೋ ಮೂಲೆಯಾಗ 7 ಎಕರೆ ಜಮೀನು, ಅದರೊಳಗೆ ಯಾವುದೋ ಒಂದು ಮೂಲೆಯಾಗ ಒಂದು ವಿಶ್ವ ಚೇತನ ಬಿಲ್ಡಿಂಗ್, ಅದರೊಳಗೆ ಯಾವುದೋ ಒಂದು ಮೂಲೆಯಾಗ ಒಂದು ಡಾರ್ಮೆಟ್ರಿ, ಆ ಡಾರ್ಮೆಟ್ರಿ ಒಳಗೆ ಯಾವುದೋ ಒಂದು ಮೂಲೆಯಾಗ ಒಂದು ಕ್ವಾಟ, ಆ ಕ್ವಾಟ ಮೇಲೆ ನಾ ಎತ್ ನಿಂತೀವಣ್ಣ. ಹೌದಲ್ಲ ನೋಡ, ನಮ್ಮಲ್ಲಿ ಒಬ್ರು ದೇಶಪಾಂಡೆ ಅಂತ ಜಿಯೋಗ್ರಫಿ ಟೀಚರ್, ಭಾರಿ ಗಲಾಟೆ ಮಾಡ್ತಿದ್ದೆ ಹೈಸ್ಕೂಲ್ನೊಳಗೆ. ಸುಮ್ಮನೆ ಕೊಡೋಣ, ಬರೀ ಗಲಾಟೆ ಮಾಡೋದು, ಗಲಾಟೆ ಮಾಡೋದು, ಮುಂದ್ಗಡೆ ಕೊಡೋದು, ಗಲಾಟೆ ಮಾಡೋದು, ಹಿಂದೆ ಕೂತ್ ಮಾಡ್ತಾರ ಪ್ರಶ್ನೆ, ಎದುರ ಬದ್ರ ಗಲಾಟೆ ಮಾಡೋದು, ಸುಮ್ಮನೆ ಮಾಡ್ತಾರ. ಸಮಯ ಹಂಗಾದ್ರೆ ಹೆಂಗೆ, ಇದು ಹಿಂಗಾದ್ರೆ ಹೆಂಗೆ, ಅದು ಹಿಂಗೆ ಆಗ್ಬಾರ್ದು, ಇದು ಹಂಗಾಗ್ಬಾರ್ದು, ಹಿಂಗೆ ಇಂಥವ ಗಲಾಟೆ. ಒಂದ್ಸಲ ಅವ್ರು ಬರೋದು ಲೇಟ್ ಆಗ್ತಾ ನಾವು ಇನ್ನೂ ಜೋರಾಗ ಗಲಾಟೆ ಮಾಡ್ತೀವಿ. ಅವ್ರು ಬಂದು ಒಬ್ರು ಏ ಬಾರೋ ಸೂರ್ಯ ಚಿತ್ರ ಬಿಡಿಸಿದ್ಯ ಅಂತ. ಅವ್ನು ಸೂರ್ಯ ಚಿತ್ರ ಬಿಡಿಸಿ, ಏ ನೀ ಬಾ ಪೃಥ್ವಿ ಚಿತ್ರ ಬಿಡಿಸು. ಸೂರ್ಯ ಅಂದ್ರೆ ಇಷ್ಟು ದೊಡ್ಡದಿತ್ತು ಮತ್ತು ಪೃಥ್ವಿ ಅವ್ರಿಗೆ ತಕ್ಕಂತೆ ಬಿಡಿಸು. ಏ ನೀ ಬಾ ಈ ಪೃಥ್ವಿ ಮೇಲೆ ಭಾರತದ ನಕಾಶ ಎಲ್ಲದ ತೋರಿಸು. ಪಾಪ ತೋರಿಸಿದ್ನಪ್ಪ ಅದ್ರೊಳಗೆ ಒಂದು ನಮೂನಿ ಭಾರತ ನಕಾಶ. ಏ ನೀ ಬಾ ಈ ಭಾರತ ಕರ್ನಾಟಕ ಎಲ್ಲದ ತೋರಿಸು. ಅವ ಒಂದು ಪೆನ್ಸಿಲ್ ತೊಗೊಂಡು ಈ ಒಂದು ರೆಡ್ ಪೆನ್ಸಿಲ್ ಇಂದ ಮಾಡ್ತಾನೆ ಕರ್ನಾಟಕ. ಹಾ ಹೋಗಪ್ಪ ಈ ನೀ ಬಾ ಈ ಕರ್ನಾಟಕದ ಹುಬ್ಬಳ್ಳಿ ಎಲ್ಲದ ಮತ್ತೆ ಲ್ಯಾಮಿಂಟನ್ ಹೈಸ್ಕೂಲ್ ಎಲ್ಲದ ತೋರಿಸು. ಪಾಪ ಅದು ಏನ್ ಮಾಡ್ತದೆ ಅದು ಇನ್ನೊಂದು ಪೆನ್ಸಿಲ್ ತಂದು ತಿಳ್ಕೊಳ್ಳ. ಆಮೇಲೆ ನನಗ್ ಕರು ಈ ಲ್ಯಾಮಿಂಟನ್ ಹೈಸ್ಕೂಲ್ ನೋಡ ನಿಮ್ದು ಎಂಟನೇ ಕ್ಲಾಸ್ ಎಲ್ಲದ, ಎಂಟನೇ ಕ್ಲಾಸ್ ನೋಡ ನಿಮ್ ಡೆಸ್ಕ್ ಎಲ್ಲದ, ಡೆಸ್ಕ್ ನೀ ಎಲ್ಲಿ ಕುತ್ಕೊಂಡು ತೋರಿಸ್ಕೊಂಡ್ರ ಇದು ಆಗದ್ರ ಬಿಡ ತೋರ್ಸಕ್ಕೆ ದೊಡ್ಡದರ ತೆಗೆದಿದ್ದ ಅಂತ ತೋರಿಸ್ಬೋದ. ಹುಚ್ಚ ದೊಡ್ಡದ ತೆಗೆದ್ರು ತೋರ್ಸ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನೀ ಯಾರು, ನೀ ಯಾರು ಯಾರು ನಿನಗಿದ್ದೆ ನೀ ಇದ್ದೀಯ ಅಂತ ಯಾರು ಹೇಳಬೇಕು ನೀನು. ಇಂದಿಗೂ ನಾ ಮರ್ತಿಲ್ಲ ನಾನು ಅದು ಇಷ್ಟು ಒಳ್ಳೆ ಪಾಠ ಕಲಿಸಿದ್ ನನಗೆ. ಅಂದ್ರೆ ಇದು ಎಷ್ಟು ಭ್ರಮ ನೋಡ್ರಿ, ನಾನು ನಾನು ನಾನು ಎಲ್ಲಿಂದ ಹುಟ್ಟುತ್ತದೆ ಆ ನಾನಿನ ಜೊತೆ ಜಗಳ, ನಾನಿನ ಜೊತೆ ಸ್ಪರ್ಧೆ, ನಾನಿನ ಜೊತೆ ಈರ್ಷ, ಆ ನಾನಿನ ಜೊತೆ ನಾನಾ ಪ್ರಕಾರವಾದಂತಹ ಕಾಂಪಿಟೇಷನ್ ಬೇಕಾ ನಮಗೆ? ಇದಷ್ಟು ಯಾಕಾಗ್ತದೆ ಇಲ್ಲಿಂದ ಹೊರಡ್ರಿ? ಎಲ್ಲಿಂದ? ನಾನು ಮನಸ್ಸು, ನಾನು ಬುದ್ಧಿ, ನಾನು ಶರೀರ. ಈ ಶರೀರ ಇಂಥ ಮನೆಗೆ ಸೇರಿದ್ದು, ಇಂಥ ಕುಟುಂಬ, ಇಂಥ ಜಾತಿ. ಈ ಜಾತಿಗೆ ಸೇರಿದ್ದು ಇಂಥ ಸಮಾಜ, ಇಂಥ ಸಮಾಜ ಸೇರಿದ್ದು ಇಂಥ ದೇಶ, ಇಂಥ ದೇಶಕ್ಕೆ ಸೇರಿದ್ದು ಇಂಥ ಪ್ರತಿ, ಇಂಥ ಪ್ರತಿ ಸೇರಿದ್ದು ಅಂತ ನೋಡ್ರಿ. ಹಿಂಗೆ ಓಯ್ ಹೋಗ್ಲಿ ಬಿಡು, ಅದನ್ನದೇ ವಿಚಾರ ಮಾಡಿ. ನಾನೇ ಪೃಥ್ವಿ ಆಗಿಬಿಡು, ನಾನೇ ನೀರು ಆಗ್ಬಿಡು, ನಾನೇ ಅಗ್ನಿ, ನಾನೇ ವಾಯು, ನಾನೇ ಆಕಾಶ ಆಗಿಬಿಡು. ನಾನು ಇಷ್ಟಿದ್ದದ್ದು ಏನಾಗ್ಬಿಡ್ತೀಗ? ಆಕಾಶದಷ್ಟು ವಿಶಾಲ. ನಾನೇ ಆತ್ಮ, ಹಿಂಗಿಂದರ ಹಂಗ ಹೋಗ, ಹಂಗಿಂದರ ಹಿಂಗ ಬಾ. ಯಾವುದಷ್ಟು ಬಂದರೂ ಕೂಡ ನೀನು ಉಪಾಧಿ ಬಿಟ್ಟು ನೋಡಿದ್ಯಾದ್ರೆ ಯಾರೇವನು ಆತ್ಮ. ಸುಮ್ಮನೆ ಮಾತರಿಶ್ವ ಗೊತ್ತಾಯ್ತಲ್ಲ, ಮಾತರಿಶ್ವ ಮಾತರಿ ಶ್ವಯತಿ, ಮಾತರಿ ಶ್ವಯತಿ. ಏನು ಮಾತರಿ? ಅಂತರಿಕ್ಷೇ ಶ್ವಯತಿ ಗಚ್ಚತಿ ಇತಿ ಮಾತರಿಶ್ವ ವಾಯು. ಏನಪ್ಪ ಈ ವಾಯುವಿನ ವಿಶೇಷ? ಸರ್ವ ಪ್ರಾಣ ಭೃತ ಕ್ರಿಯಾತ್ಮಕ ಯತ್ ಆಶ್ರಯಾಣಿ ಕಾರ್ಯಕರಣ ಜಾತಾನಿ ಯಸ್ಮಿನ್ ಊತಾನಿ ಭೂತಾನಿ ಚ ಯತ್ ಸೂತ್ರ ಸಮ್ಯಕಂ ಸರ್ವಸ್ಯ ಜಗತಃ ವಿಧಾರಯಿತೃ ಸ ಮಾತರಿಶ್ವ. ಏನಿದು ಮಾತರಿಶ್ವ? ಸಮಸ್ತ ಜೀವಭೂತ ರಾಶಿಗಳ ಎಲ್ಲ ಪ್ರಕಾರವಾದ ಇಂದ್ರಿಯ ಚಟುವಟಿಕೆಗಳಿಗೂ ಮತ್ತು ಆಂತರಿಕವಾದ ಎಲ್ಲ ನರನಾಡಿಗಳಿಂದ ಚೈತನ್ಯವನ್ನು ತುಂಬುವಂತಹ ಚಟುವಟಿಕೆಗೂ ಕೇವಲ ಶಕ್ತಿ ಆಗಿರುವಂತಹದ್ದು ಇದು ಮಾತರಿಶ್ವ. ಡೆಫಿನೇಷನ್ ಪೂರ್ತಿ ಮಾಡಿದ್ರು ಹೌದೇ? ಮಾತರಿಶ್ವ ಎಂತ ಮಾತರಿಶ್ವ ಇದು? ಸರ್ವ ಪ್ರಾಣಭೃತ ಕ್ರಿಯಾತ್ಮಕ ಯತ್ ಆಶ್ರಯಾಣಿ ಕಾರ್ಯಕರಣ ಜಾತಾನಿ ಕಾರ್ಯಕರಣ ಎಲ್ಲ ಉಪಕರಣಗಳು ಕಾರ್ಯದಲ್ಲಿ ತೊಡಗಿರುವಂತಹ ಯಾವ ಈ ಜೀವರಾಶಿಗಳ ಚಟುವಟಿಕೆಗಳಿವೆಯೋ ಅವುಗಳಿಗೆ ಆಶ್ರಯವನ್ನು ಮಾಡಿಕೊಟ್ಟಂತಹದ್ದು ಇದು ಯಾವುದು? ಸರ್ವ ಪ್ರಾಣ. ಸರ್ವ ಪ್ರಾಣಭೃತ ಅದು ತುಂಬಿಕೊಂಡ್ಬಿಟ್ಟಿದೆ ಅವ್ರ ಹೊರಗಿನ ಎಲ್ಲ ಚಟುವಟಿಕೆಗಳಲ್ಲಿ, ಅಂಗ ಅಂಗಾಂಗಗಳಲ್ಲಿ, ನರ ನಾಡಿಗಳಲ್ಲಿ ಈ ಪ್ರಾಣಶಕ್ತಿ ತುಂಬಿಕೊಂಡ್ಬಿಟ್ಟಿದೆ. ಹೌದು, ಯಸ್ಮಿನ್ ಊತಾನಿ ಪ್ರೂತಾನಿ ಹೆಂಗ್ ತುಂಬಿಕೊಂಡಿದೆ ಅದು? ಊತಾನಿ ಪ್ರೂತಾನಿ ಹೆಣೆದುಕೊಂಡ್ಬಿಟ್ಟಿದೆ. ಎಷ್ಟು ಮಟ್ಟಿಗೆ ಹೆಣೆದುಕೊಂಡಿದೆ ಅಂತಂದ್ರೆ, ಜಡ ಬೇರೆ ಚೈತನ್ಯ ಬೇರೆ ಅಂತ ಗೊತ್ತ ಆಗಲಾರದಷ್ಟು ಜಡ ಚೈತನ್ಯಗಳು ಏನಾಗ್ಬಿಟ್ಟಿವೆ? ಹೊಂದ್ಕೊಂಡ್ಬಿಟ್ಟಿವೆ. ಊತ ಪ್ರೂತ ಊತಪ್ರೂತ ಅಂದ್ರೆ ಹಾಸು ಹಕ್ಕಾಗಿದೆ ಕನ್ನಡದಲ್ಲಿ ಅರ್ಥ. ಹಾಸು ಹಕ್ಕಾಗಿ ಹೆಣೆದುಕೊಂಡ್ಬಿಟ್ಟಿವಿ. ಊತಪ್ರೂತ ನಿಜ ಯತ್ ಸೂತ್ರ ಸಂಜ್ಞಕಂ ಅಂತ ಸೂತ್ರ ಮಾತ್ರವಾಗಿ ಇಲ್ಲಿ ತೋರಿಸಿದ್ದಾರೆ. ಹಂಗಾರೆ ಏನಿದು ಸರ್ವಸ್ಯ ಜಗತಃ ವಿಧಾರಯಿತೃ ಸಮಾಪರಿಶ್ವ. ಇದು ಅಂತಿಮ ತಾತ್ಪರ್ಯ ಡೆಫಿನೇಷನ್ ಅಂಡರ್ಲೈನ್ ಮಾಡಿ. ಜಗತಃ ವಿಧಾರಯಿತೃ ಸಮಾಪರಿಶ್ವ. ಏನು ಮಾತರಿಶ್ವ ಅಂತಂದ್ರೆ ಜಗತ್ತನ್ನ ಧರಿಸಿರುವುದು, ಜಗತ್ತನ್ನೇ ಧರಿಸಿರುವ ಪ್ರಾಣಶಕ್ತಿ ಯಾವುದು ಅದಕ್ಕೆ ಮಾತರಿಶ್ವ ಅಂತ ತಾತ್ಪರ್ಯ. ಜಗತ್ತನ್ನೇ ಧರಿಸಿದೆ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಈ ಮೇಲಿನ ಎಲ್ಲಾ ಶಬ್ದಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮೇಲಿನ ಎಲ್ಲಾ ಶಬ್ದ ಸರ್ವ ಪ್ರಾಣಭೃತ ಕ್ರಿಯಾತ್ಮಕ ಯತ್ ಆಶ್ರಯಾನಿ ಕಾರ್ಯಕರಣ ಜಾತಾನಿ ಯಸ್ಮಿನ್ ಭೂತಾನಿ ಪ್ರೋತಾನಿ ಚ ಯತ್ ಸೂತ್ರ ಸಮ್ಯಕಂ ಸರ್ವಸ್ಯ ಜಗತಃ ವಿಧಾರಯಿತೃ ಸ ಮಾತರಿಶ್ವ. ನೆಕ್ಸ್ಟ್ ಅಪಹ ಕರ್ಮಾಣಿ ಪ್ರಾಣಿನಾಂ ಚೇಷ್ಟಾ ಲಕ್ಷಣಾನಿ ಅಗ್ನಿ ಆದಿತ್ಯ ಪರ್ಜನ್ಯಾದೀನಾಂ ಜ್ವಲನ ದಹನ ಪ್ರಕಾಶ ಅಭಿವರ್ಷಣಾದಿ ಲಕ್ಷಣಾನಿ ದಧಾತಿ ವಿಭಜತಿ ಇತ್ಯರ್ಥಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಕೀ.